ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ವಿಷ ಗುಣಿಸದೆ ವಿಷ ಬಿತ್ತದೆ ವಸುದೆಯ ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆ ಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ನೇಗಿಲ ಯೋಗಿ. ಕಿಸಾನ್ ವಾಣಿ ಕೇಳುವಂತಹ ಎಲ್ಲಾ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ತಾವು ಕೇಳಲಿದ್ದೀರಿ. ಮೊದಲಿಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಅಡಿ ಇಕೆವೈಸಿ ಕುರಿತು ಜಂಟಿ ಕೃಷಿ ನಿರ್ದೇಶಕರಾದ ದೇವಿಕಾ ಆರ್ ಅವರಿಂದ ಮಾಹಿತಿಯನ್ನು ಕೇಳುವಿರಿ. ನಂತರ ಯೂನಿಯನ್ ಬ್ಯಾಂಕಿನ ಕೃಷಿ ಸಾಲ ಯೋಜನೆಗಳ ಕುರಿತು ಮುಖ್ಯ ವ್ಯವಸ್ಥಾಪಕರಾದ ಮಲ್ಲಿಕಾರ್ಜುನ್ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ನಂತರ ಲಿಂಕ್ಸ್ಕೂಡಿನ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಸಂಸ್ಥೆಯಿಂದ ಸಿಗುವ ಅಲ್ಪಾವಧಿ ಕೌಶಲ್ಯ ತರಬೇತಿ ಕೋರ್ಸ್ಗಳು ಕುರಿತು ಶಿಕ್ಷಕರಾದ ಅಶೋಕ್ ಭಜಂತ್ರಿ ಅವರೊಂದಿಗೆ ಸಂದರ್ಶನವನ್ನು ಕೇಳಲಿದ್ದೀರಿ. ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು, ನಂತರ ಪೇಟೆ ಧಾರಣೆ ಹಾಗೂ ಕುಷ್ಟಗಿ ತಾಲೂಕಿನ ತಗ್ಗಿಹಾಳ್ ಗ್ರಾಮದ ಲಕ್ಷ್ಮಮ್ಮ ಮತ್ತು ಬಸಪ್ಪ ಚೌಡಿಕಿ ಅವರಿಂದ ಚೌಡಿಕಿ ಪದಗಳು. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಡಿ ಇಕೆವೈಸಿ ಕುರಿತು ಜಂಟಿ ಕೃಷಿ ನಿರ್ದೇಶಕರಾದ ದೇವಿಕಾ ಆರ್ ಅವರಿಂದ ಮಾಹಿತಿಯನ್ನ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ರಾಯಚೂರು ಜಿಲ್ಲೆ ಆಗಿರ್ಬೋದು, ರಾಜ್ಯ ಆಗಿರ್ಬೋದು, ಹಾಗೆಯೇ ದೇಶ ಮಟ್ಟದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಡಿಯಲ್ಲಿ ಸಾಕಷ್ಟು ಜನ ರೈತ ಬಾಂಧವರು ಸಹಾಯಧನವನ್ನು ಪಡ್ಕೋತಿದ್ದಾರೆ. ಇತ್ತೀಚೆಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಡಿಯಲ್ಲಿ ಫಲಾನುಭವಿಗಳಾದ ರೈತ ಬಾಂಧವರು ಕಡ್ಡಾಯವಾಗಿ ತಮ್ಮ ಇಕೆವೈಸಿಯನ್ನು ಮಾಡಿಸಲೇಬೇಕಾದಂತಹ ಅನಿವಾರ್ಯ ಇದೆ. ಈಗಾಗಲೇ ಸಾಕಷ್ಟು ಮಾಹಿತಿಯನ್ನು ಕ್ಷೇತ್ರ ಮಟ್ಟದಲ್ಲಿ ಹಾಗೆಯೇ ಪಂಚಾಯಿತಿ ಮಟ್ಟದಲ್ಲಿ ರೈತ ಬಾಂಧವರಿಗೆ ತಿಳುವಳಿಕೆಯನ್ನು ನೀಡಿದೆ. ಈ ನಿಟ್ಟಿನಲ್ಲಿ ಈಗಾಗಲೇ 2 ಗರಿಷ್ಠ ಲಾಭ ರೈತರಿಗೆ ದೊರೆಯಲಿ ಎಂಬಂತಹ ಒಂದು ಉದ್ದೇಶದಿಂದ ಇಲಾಖೆ ದಿನಾಂಕಗಳನ್ನು ಮುಂದೂಡಿದೆ. 7 ಇದ್ದಂತಹ ಕೊನೆಯ ದಿನಾಂಕವನ್ನು ಈ ಸಲ 14 ಅಂತಂದರೆ ಸೆಪ್ಟೆಂಬರ್ 14 ದಿನಾಂಕವನ್ನು ವಿಸ್ತರಣೆ ಮಾಡಿದೆ. ಮುಖ್ಯವಾಗಿ ರಾಯಚೂರು ಜಿಲ್ಲೆಯಲ್ಲಿ ಕಿಸಾನ್ ಸಮ್ಮಾನ್ ಯೋಜನೆ ಯಾವ ರೀತಿಯಾಗಿ ರೈತ ಬಾಂಧವರು ಗರಿಷ್ಠ ಮಟ್ಟದಲ್ಲಿ ನೋಂದಾವಣಿಯನ್ನು ಮಾಡಿಕೊಂಡಿದ್ದಾರೆ, ಜೊತೆಗೆ ಇಕೆವೈಸಿಯನ್ನು ಮಾಡಿಕೊಂಡಿದ್ದಾರೆ, ಎಷ್ಟು ಜನ ರೈತ ಬಾಂಧವರು ಇನ್ನೂ ಬಾಕಿ ಉಳಿದಿದ್ದಾರೆ, ಏನು ಮಾಡಬೇಕು ಎಂಬಂತಹ ಒಂದು ಮಾಹಿತಿಯನ್ನು ರಾಯಚೂರು ಜಿಲ್ಲೆಯ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದಂಥ ಶ್ರೀಮತಿ ದೇವಿಕಾ ಆರ್ ಅವರು ರೈತ ಬಾಂಧವರಿಗೆ ಮಾಹಿತಿಯನ್ನು ಕೊಡ್ತಿದ್ದಾರೆ. ಬನ್ನಿ, ಅವರಿಂದ ಮಾಹಿತಿಯನ್ನು ಪಡ್ಕೊಳ್ಳೋಣ. ಎಲ್ರಿಗೂ ನಮಸ್ಕಾರ. ರಾಯಚೂರು ಜಿಲ್ಲೆಯ ಎಲ್ಲಾ ರೈತ ಬಾಂಧವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಡಿಯಲ್ಲಿ ಕೇಂದ್ರ ಸರ್ಕಾರದಿಂದ ತಮ್ಮ ಬ್ಯಾಂಕ್ ಖಾತೆಗಳಿಗೆ ಸಹಾಯಧನ ಪಡೆಯುತ್ತಿರುವ ಎಲ್ಲಾ ರೈತರು 14/9/2022 ಒಳಗಾಗಿ ಸಮೀಪದ ಕಾಮನ್ ಸರ್ವಿಸ್ ಸೆಂಟರ್ಗಳಿಗೆ ಭೇಟಿ ನೀಡಿ ತಮ್ಮ ಬ್ಯಾಂಕ್ ಖಾತೆಗೆ ಇ-ಕೆ-ವೈ-ಸಿ ಮಾಡಿಸಿಕೊಳ್ಳಬೇಕು. ಅಥವಾ ಸ್ಮಾರ್ಟ್ಫೋನ್ ಬಳಸುತ್ತಿರುವ ರೈತರು ಪಿಎಂ ಕಿಸಾನ್ ವೆಬ್ ಪೋರ್ಟಲ್ ತಂತ್ರಾಂಶದ ಮುಖಾಂತರ ಇ-ಕೆ-ವೈ-ಸಿ ಮಾಡಿಸಿಕೊಳ್ಳಬಹುದಾಗಿದೆ. ಹಾಗೆ ಈ 14/9 ಇ-ಕೆ-ವೈ-ಸಿ ಮಾಡಿಸಲು ಕೊನೆಯ ದಿನಾಂಕವನ್ನು ವಿಸ್ತರಿಸಲಾಗಿದೆ. ಇ-ಕೆ-ವೈ-ಸಿ ಮಾಡಿಸದೇ ಇರುವ ರೈತರಿಗೆ ಯಾವುದೇ ಕಾರಣಕ್ಕೂ ಈ ಸೌಲಭ್ಯ ಸಿಗುವುದಿಲ್ಲ. ಹಾಗೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಒಟ್ಟು 218,665 ರೈತರು ಪಿಎಂ ಕಿಸಾನ್ ಇ-ಕೆ-ವೈ-ಸಿ ಮಾಡಿಸಬೇಕಾಗಿರುತ್ತೆ. ಅದರಲ್ಲಿ ನಾವು ಈಗಾಗಲೇ 7 ತಾರೀಕಿನವರೆಗೂ 138,275 ರೈತ ಬಾಂಧವರು ಇ-ಕೆ-ವೈ-ಸಿಯನ್ನ ಮಾಡಿಸಿರುತ್ತಾರೆ. ಅದು ಶೇಕಡ 63% ಆಗಿರುತ್ತೆ. ಇನ್ನು ಉಳಿದ ರೈತರು 80,390 ರೈತರು ಬಾಕಿ ಉಳಿದಿರುತ್ತಾರೆ ಇ-ಕೆ-ವೈ-ಸಿ ಮಾಡಲಿಕ್ಕೆ. ಅದರಲ್ಲಿ ನಮ್ಮ ದೇವದುರ್ಗ ತಾಲೂಕಿನಲ್ಲಿ 12,984 ಜನ ರೈತರು ಇ-ಕೆ-ವೈ-ಸಿ ಮಾಡಿಸಬೇಕಾಗಿರುತ್ತೆ. ಹಾಗೆ ಲಿಂಗಸೂಗೂರು ತಾಲೂಕಿನಲ್ಲಿ 19,262 ರೈತರು, ಹಾಗೆ ಮಾನ್ವಿ ತಾಲೂಕಿನಲ್ಲಿ 16,978 ಜನ ರೈತರು, ಮಸ್ಕಿ ತಾಲೂಕಿನಲ್ಲಿ 228, ರಾಯಚೂರು ತಾಲೂಕಿನಲ್ಲಿ 16,142 ಜನ ರೈತರು, ಹಾಗೆ ಸಿಂಧನೂರು ತಾಲೂಕಿನಲ್ಲಿ 14,609 ಜನ ರೈತರು, ಕೊನೆಯದಾಗಿ ಸಿರ್ವಾರ ತಾಲೂಕಿನಲ್ಲಿ 187. ಒಟ್ಟು ನಮ್ಮ ಜಿಲ್ಲೆಯಲ್ಲಿ 80,390 ಜನ ರೈತರು ಇ-ಕೆ-ವೈ-ಸಿಯಲ್ಲಿ ಬಾಕಿ ಉಳಿದಿರುತ್ತಾರೆ. ಹಾಗೆ ಈ ಮೂಲಕ ತಮ್ಮನ್ನ ಏನ್ ಕೇಳ್ಕೊಳ್ಳೋದು ಅಂದ್ರೆ, ಈಗ 25 ಸೆಪ್ಟೆಂಬರ್ ಅಂದು 12ನೇ ಕಂತಿನ ಹಣವನ್ನ ರೈತರಿಗೆ ಈ ಕೇಂದ್ರ ಸರ್ಕಾರವು ಬ್ಯಾಂಕ್ ಖಾತೆಗಳಿಗೆ ಬಿಡುಗಡೆಗೊಳಿಸಲು ರೆಡಿಯಾಗಿದೆ. ಅದಕ್ಕೋಸ್ಕರ ತಾವು ಇಮಿಡಿಯೇಟ್ ಆಗಿ ಈ 14/9 ಇ-ಕೆ-ವೈ-ಸಿಯನ್ನ ಮಾಡಿಸ್ಕೊಳ್ಬೇಕು ಅಂತ ಈ ಮೂಲಕ ನಮ್ಮ ರೈತ ಬಾಂಧವರಲ್ಲಿ ಕೇಳಿಕೊಳ್ತೇನೆ. ಕೇಳಿದ್ರಲ್ಲ ರೈತ ಬಾಂಧವರೇ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ ಲಾಭ ರೈತ ಬಾಂಧವರಿಗೆ ಇನ್ನು ಮುಂದೆ ಬೇಕಾಗಿತ್ತು ಅಂತಂದ್ರೆ, ಕಡ್ಡಾಯವಾಗಿ ನೀವು ಇ-ಕೆ-ವೈ-ಸಿಯನ್ನ ಮಾಡಿಸಲೇಬೇಕಾದಂತಹ ಅನಿವಾರ್ಯತೆ ಇದೆ. ರೈತ ಬಾಂಧವರು ಸಮೀಪದ ಗ್ರಾಹಕ ಸೇವಾ ಕೇಂದ್ರಗಳಿಗೆ ಹೋಗಿ ಸಂಬಂಧಪಟ್ಟಂತಹ ಬ್ಯಾಂಕ್ ಖಾತೆಗಳಿಗೆ ನಿಮ್ಮ ಇ-ಕೆ-ವೈ-ಸಿಯನ್ನ ಮಾಡಿಸಬೇಕು. ಇಲ್ಲದಿದ್ದಲ್ಲಿ ಮುಂದೆ ನಿಮ್ಮ ಖಾತೆಗೆ ಜಮಾ ಆಗುವ ಕೇಂದ್ರ ಸರ್ಕಾರದ ಸಹಾಯಧನ ನಿಮಗೆ ಲಭ್ಯ ಆಗುವುದಿಲ್ಲ. ಇನ್ನು ಸಮಾವಕಾಶ ಇದೆ. ಕೇಂದ್ರ ಸರ್ಕಾರದ 12ನೇ ಕಂತು ಇದೇ ತಿಂಗಳು ಸೆಪ್ಟೆಂಬರ್ 25ಕ್ಕೆ ಬಿಡುಗಡೆ ಆಗುತ್ತಿರುವಂತಹ ಸಂದರ್ಭದಲ್ಲಿ ರೈತ ಬಾಂಧವರು ಗರಿಷ್ಠ ಮಟ್ಟದಲ್ಲಿ ಎಲ್ಲಾ ರೈತ ಬಾಂಧವರು ಕಡ್ಡಾಯವಾಗಿ ನಿಮ್ಮ ಇ-ಕೆ-ವೈ-ಸಿಯನ್ನು ಮಾಡಿಸಿಕೊಳ್ಳಿ. ಏನಾದರೂ ಸಮಸ್ಯೆ ಇತ್ತು ಅಂತಂದ್ರೆ ನಿಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಗಳನ್ನ ಅಥವಾ ತಾಲೂಕಾ ಮಟ್ಟದ ಕೃಷಿ ಅಧಿಕಾರಿಗಳನ್ನ ಭೇಟಿ ಮಾಡಬಹುದು. ಇದುವರೆಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಡಿ ಇ-ಕೆ-ವೈ-ಸಿ ಕುರಿತು ಜಂಟಿ ಕೃಷಿ ನಿರ್ದೇಶಕರಾದ ದೇವಿಕಾ ಆರ್ ಅವರಿಂದ ಮಾಹಿತಿಯನ್ನು ಕೇಳಿದ್ರಿ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯ್. ಸಂಕಟ ಕೆ ಸಮಯ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಪಡೆ ಯಾ ಬಾಡ್ ಆ ಜಾಯೆ ಕೋಯಿ ಡರ್ ನಹೀ, ಅಬ್ ಓಲೆ ಪಡೆ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹೀ, ಕ್ಯೋಂಕಿ ಹಮ್ನೆ ಲಿಯಾ ಹೈ ಪ್ರಧಾನಮಂತ್ರಿ ಫಸಲ್ ಬಿಮಾ. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत. ಈಗ ಕೇಳಿ ಯೂನಿಯನ್ ಬ್ಯಾಂಕಿನ ಕೃಷಿ ಸಾಲ ಯೋಜನೆಗಳ ಕುರಿತು ಮುಖ್ಯ ವ್ಯವಸ್ಥಾಪಕರಾದ ಮಲ್ಲಿಕಾರ್ಜುನ್ ಅವರೊಂದಿಗೆ ಸಂದರ್ಶನವನ್ನ. ಹ ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ರಾಯಚೂರಿನ ಯೂನಿಯನ್ ಬ್ಯಾಂಕಿನ ಚೀಫ್ ಮ್ಯಾನೇಜರ್ ಆದಂತ ಮಲ್ಲಿಕಾರ್ಜುನ್ ಅವರು ನಮ್ಮೊಂದಿಗಿದ್ದಾರೆ. ರೈತರಿಗೆ ಯೂನಿಯನ್ ಬ್ಯಾಂಕ್ ವತಿಯಿಂದ ಏನೇನು ಒಂದು ಕೃಷಿ ಸಾಲ ಯೋಜನೆಗಳಿದ್ದಾವೆ, ಯಾವ ರೀತಿ ರೈತರು ಸಾಲವನ್ನ ಪಡ್ಕೊಳ್ಳಿಕ್ಕೆ ಅರ್ಹರಾಗಬೇಕಾಗಿದೆ, ಜೊತೆಗೆ ಮರುಪಾವತಿ ವ್ಯವಸ್ಥೆ ಇರಬಹುದು, ಬಡ್ಡಿ ಒಂದು ಆಕರಣೆ ಇರಬಹುದು, ಏನೆಲ್ಲ ಒಂದು ಸಾಲಗಳು ರೈತರಿಗೆ ಸಿಗ್ತಾ ಇದ್ದಾವೆ ಅಂತಕ್ಕಂಥ ವಿಚಾರವನ್ನ ಮಲ್ಲಿಕಾರ್ಜುನ್ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರೊಂದಿಗೆ ಹಂಚ್ಕೋತಾ ಇದ್ದಾರೆ. ಹೇಳಿ ಮಲ್ಲಿಕಾರ್ಜುನ್ ಅವರೇ, ಮೊದಲೇದಾಗಿ ನಿಮ್ಮ ಯೂನಿಯನ್ ಬ್ಯಾಂಕ್ ವತಿಯಿಂದ ರೈತರಿಗೆ ಯಾವ್ಯಾವ ಒಂದು ಇದರಲ್ಲಿ ವಿವಿಧವಾದಂತಹ ಕೃಷಿ ಸಾಲಗಳು ಸಿಗ್ತಾ ಇದ್ದಾವೆ? ನಮಸ್ಕಾರ, ನಾನು ಮಲ್ಲಿಕಾರ್ಜುನ್ ಅಂತೇಳಿ ಚೀಫ್ ಮ್ಯಾನೇಜರ್ ಇಲ್ಲಿ ರಾಯಚೂರು ಯೂನಿಯನ್ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಮುಖ್ಯವಾಗಿ ಯೂನಿಯನ್ ಬ್ಯಾಂಕ್ ನಲ್ಲಿ ರೈತರಿಗೆ ತುಂಬಾ ಸವಲತ್ತುಗಳು ಇದಾವೆ, ಅದರಲ್ಲಿ ಕ್ರಾಪ್ ಲೋನ್ಸ್ ಅಂದ್ರೆ ಬೆಳೆ ಸಾಲಗಳು, ಬೆಳೆ ಸಾಲ ಅಂದ್ರೆ ಯೂನಿಯನ್ ಗ್ರೀನ್ ಕಾರ್ಡ್ ಅಂತ ಕರಿತೀವಿ ನಾವು. ಅದರಲ್ಲಿ ಒಂದು ಎಕರೆಗೆ ಮಿನಿಮಮ್ 42,000 ರಿಂದ 84,000 ವರೆಗೂ ಕೊಡ್ತೀವಿ. ಅದು ಅವರು ಬೆಳೆ ಸಾಲಕ್ಕೋಸ್ಕರ ಉಪಯೋಗಿಸಬಹುದು. ಅದರಿಂದ ಬ್ಯಾಂಕ್ ಸವಲತ್ತು ತಗೊಂಡು ಡೆವಲಪ್ ಆಗಬೇಕು ಅನ್ನೋದು ನಮ್ಮ ಬ್ಯಾಂಕಿನ ಒಂದು ಮುಖ್ಯ ಉದ್ದೇಶ. ಅದು ಅಲ್ಲದೆ ಟ್ರಾಕ್ಟರ್ ಲೋನ್ ಆಗಲಿ, ಮತ್ತೆ ಶೀಪ್ ಲೋನ್ ಆಗಲಿ, ಮೀನುಗಾರಿಕೆ ಆಗಲಿ, ಅನಿಮಲ್ ಹಸ್ಬೆಂಡ್ರಿ ಆಗಲಿ, ಡೆವಲಪ್ಮೆಂಟ್ ನಿಮ್ಮ ಕೃಷಿ ಡೆವಲಪ್ಮೆಂಟ್, ಪಾಲಿ ಹೌಸ್ ನಾವು ಗ್ರೀನ್ ಹೌಸ್ ಅಂತ ಏನ್ ಹೇಳ್ತೀವೋ ಅದನ್ನ, ಮತ್ತೆ ಫುಡ್ ಪ್ರಾಸೆಸಿಂಗ್, ಇದೆಲ್ಲ ಸವಲತ್ತುಗಳನ್ನು ನೀವು ಉಪಯೋಗಿಸಿಕೊಂಡು ನೀವು ಅಭಿವೃದ್ಧಿ ಪಡೆದು ಮತ್ತೆ ಬ್ಯಾಂಕ್ ಮರುಪಾವತಿ ಮಾಡಿ ಉಳಿದಿರೋ ಸಮಾಜಕ್ಕೇನು ತುಂಬಾ ಹೆಲ್ಪ್ ಮಾಡಬೇಕು ಅಂತ ಹೇಳಿ ನಾವು ವಿನಂತಿಸ್ಕೊಂತಾ ಇದ್ದೀವಿ. ಅದು ಅಲ್ಲದೆ ಇನ್ನ ಫಾರ್ಮ್ ಮೆಕನೈಸೇಷನ್ ಸ್ಕೀಮ್ ಅಂತ ಒಂದು ಸ್ಕೀಮ್ ಇದೆ, ಅಗ್ರಿ ಡೆವಲಪ್ಮೆಂಟ್ ಫಾರ್ಮ್ ಡೆವಲಪ್ಮೆಂಟ್ ಸ್ಕೀಮ್ಸ್, ಮತ್ತೆ ಡೆಟ್ ಸ್ವಾಪ್ ಸ್ಕೀಮ್ ಅಂತ ಆಲ್ ಪರ್ಪಸ್ ಟರ್ಮ್ ಲೋನ್ ಅಂತ ಹೇಳಿ ಲ್ಯಾಂಡ್ ಫಾರ್ ಅಗ್ರಿ ಪರ್ಪಸ್ ಪರ್ಚೇಸ್ ಆಫ್ ಲ್ಯಾಂಡ್ ಅಂದ್ರೆ 2.5 ಎಕರೆಗಳ ಇರೋ ರೈತರಿಗೆ ಲ್ಯಾಂಡ್ ಪರ್ಚೇಸ್ಗೂ ಕೊಡ್ತೀವಿ. ಅದಲ್ಲದೆ ಎಸ್ಟೇಟ್ ಪರ್ಚೇಸ್ ಲೋನು, ರಿನ್ಯೂವಬಲ್ ಎನರ್ಜಿ ಎಕ್ವಿಪ್ಮೆಂಟ್ಗೆ, ಮತ್ತೆ ನರ್ಸರಿಗೆ, ಸೀಡ್ ಪ್ರೊಡಕ್ಷನ್, ಪ್ಲಾಂಟೇಷನ್, ಹಾರ್ಟಿಕಲ್ಚರ್, ಹಲವಾರು ಸ್ಕೀಮ್ಸ್ ರೈತರಿಗೋಸ್ಕರ ನಮ್ಮ ಬ್ಯಾಂಕ್ ಯೂಸ್ ಮಾಡ್ತಾ ಇದೆ. ಇದರಲ್ಲಿ ಪ್ರತಿಯೊಂದು ಸ್ಕೀಮ್ನಲ್ಲಿನೂ ನೀವು ಬ್ರಾಂಚ್ಗೆ ಬಂದು ಈ ಸವಲತ್ತುಗಳನ್ನು ಉಪಯೋಗಿಸ್ಕೋಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ಅದು ಅಲ್ಲದೆ ಎಜುಕೇಷನ್ ಲೋನ್ ಆಗಲಿ, ವೆಹಿಕಲ್ ಲೋನ್ ಆಗಲಿ, ಮತ್ತೆ ಹೌಸಿಂಗ್ ಲೋನ್ ಆಗಲಿ, ತುಂಬಾ ಕಡಿಮೆ ಬಡ್ಡಿ ದರದಲ್ಲಿ ಬ್ಯಾಂಕ್ಗಳು ಪಬ್ಲಿಕ್ಗೋಸ್ಕರ ಉಪಯೋಗ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಪ್ರತಿಯೊಂದನ್ನು ಮತ್ತೆ ಏನಾದ್ರು ಲೋನ್ಗಳು ತಗೊಂಡು ಅದನ್ನ ಮರುಪಾವತಿ ಮಾಡಿ ಮತ್ತೆ ಉಳಿದಿರೋರಿಗೆ ಮತ್ತೆ ಲೋನ್ ಕೊಡ್ಲಿಕ್ಕೆ ನೀವು ಅವಕಾಶ ಕೊಡಬೇಕು ಅಂತ ಹೇಳಿ ತಿಳ್ಕೊಳ್ತಾ ಇದ್ದೀನಿ. ಈಗ ಮುಖ್ಯವಾಗಿ ರೈತ ಯಾವುದೇ ಒಂದು ಸಾಲವನ್ನ, ಬೆಳೆ ಸಾಲ ಇರಬಹುದು ಅಥವಾ ಪಂಪ್ಸೆಟ್ ಲೋನ್ ಇರಬಹುದು, ಹೊಲ ಖರೀದಿ ಲೋನ್ ಇರಬಹುದು ಅಥವಾ ಲ್ಯಾಂಡ್ ಡೆವಲಪ್ಮೆಂಟ್ ಲೋನ್ ಇರಬಹುದು, ಇವನ್ನೆಲ್ಲ ಖರೀದಿ ಮಾಡಬೇಕಾದ್ರೆ ಏನೆಲ್ಲ ಒಂದು ದಾಖಲಾತಿಗಳು ಬ್ಯಾಂಕಿಗೆ ಕೊಡಬೇಕಾಗತ್ತೆ, ಯಾವ ರೀತಿ ಪ್ರೊಸೀಜರ್ ಇದೆ, ರೈತ ಬಂದು ಸಾಲ ತಗೋಬೇಕಾದ್ರೆ ಯಾವ ರೀತಿ ಪ್ರೊಸೀಜರ್ ಇದೆ? ಸರ್, ರೈತ ಬಂದು ನಮ್ಮ ಹತ್ರ ಭೇಟಿ ಆದ್ರೆ ಅವ್ರಿಗೆ ಬೇಕಾಗಿರೋ ಕಾಗದಗಳು ಅಂದ್ರೆ ಪಹಣಿ ಆಗಲಿ, ಇಸಿ ಆಗಲಿ, ತುಂಬಾ ಕಡಿಮೆ ವೆಚ್ಚದಲ್ಲಿ ಕಡಿಮೆ ಪೇಪರ್ಸ್ ನಲ್ಲಿ ನಾವು ಲೋನು ಮಾಡಿಸಿ ಕೊಡ್ತೀವಿ. ತುಂಬಾ ಅವ್ರನ್ನ ತಿರುಗಾಡಿಸೋದಿಲ್ಲ. ಪ್ರತಿಯೊಂದು ನಾವೇ ಬೇಕು ಅಂತ ಹೇಳಿದ್ರೆ ಕೆಲವು ಸರಿ ನಮ್ಮ ಅಡ್ವೊಕೇಟ್ ಹತ್ರ ಮಾತಾಡಿ ನಾವೇ ಕೆಲವು ಪೇಪರ್ಸ್ ನಾವೇ ತಗೊಂಡು ಬಂದು ಸಬ್ ರಿಜಿಸ್ಟರ್ ಆಫೀಸ್ ಇಂದ ಅವರಿಗೆ ಹೆಲ್ಪ್ ಮಾಡ್ತೀವಿ. ಈಗ ಲೋನ್ ಕೊಡೋದಾಯ್ತು, ಲೋನ್ ಅನ್ನ ಮರುಪಾವತಿ ಏನು ಚೆನ್ನಾಗಿ ಆಗಬೇಕು ಅಂದ್ರೆ ಬ್ಯಾಂಕ್ಗಳು ಸಸ್ಟೈನ್ ಆಗ್ತವೆ, ಅದಕ್ಕೆ ಬದುಕ್ತವೆ ಅಂತ ಹೇಳ್ಬಹುದು. ಮರುಪಾವತಿ ಹೇಗೆ ರೈತರು ಮಾಡಬೇಕಾಗತ್ತೆ ಇಲ್ಲಿ? ಹೌದು, ಮರುಪಾವತಿ ಒಂದೊಂದು ಅವಧಿಗೆ ಒಂದೊಂದು ಇದಿರ್ತದೆ. ಕ್ರಾಪ್ ಲೋನ್ ಅಂತ ಹೇಳಿದ್ರೆ ಪ್ರತಿ ವರ್ಷ ರಿನ್ಯೂವಲ್ ಮಾಡ್ಕೋಬೇಕಾಗ್ತದೆ. ಟ್ರಾಕ್ಟರ್ ಲೋನ್ ಆದ್ರೆ ಪ್ರತಿ ವರ್ಷಕ್ಕೆ ಒಂದು ಇನ್ಸ್ಟಾಲ್ಮೆಂಟ್ ಅಂತ ಇರ್ತದೆ, ಆ ಇನ್ಸ್ಟಾಲ್ಮೆಂಟ್ ಪ್ಲಸ್ ಇಂಟ್ರೆಸ್ಟ್ ಕಟ್ಟಬೇಕಾಗ್ತದೆ. ಇನ್ನು ಕೆಲವು ಡೆವಲಪ್ಮೆಂಟ್ ಲೋನ್ಸ್ ಮೊದಲನೇ 1 ವರ್ಷ ಇಲ್ಲ ಅಂದ್ರೆ 2 ವರ್ಷ ಇಂಟ್ರೆಸ್ಟ್ ಮಾತ್ರ ತುಂಬಿ ಅವ್ರದ್ದು ಡೆವಲಪ್ ಆದ್ಮೇಲೆ ಕಟ್ಟಬೇಕಾಗ್ತದೆ. ಈಗ ಒಂದೊಂದು ಪ್ರಾಡಕ್ಟ್ ಮೇಲೆ ಅದು ಡಿಪೆಂಡ್ ಆಗಿರ್ತದೆ ಸರ್. ಈಗ ಬಡ್ಡಿ ಹಾಕೋಣ ಹೇಗಾಗತ್ತೆ, ಯಾಕಂದ್ರೆ ಎಲ್ಲಿಂದ ಕಡಿಮೆ ಬಡ್ಡಿ ಅಂದ್ರೆ ಎಷ್ಟು ದರದಲ್ಲಿ ಸಿಗುತ್ತೆ, ಜಾಸ್ತಿ ಬಡ್ಡಿ ಅಂದ್ರೆ ಎಷ್ಟಾಗತ್ತೆ ರೈತರಿಗೆ? ಕಡಿಮೆ ದರ ಅಂತ ಹೇಳಿದ್ರೆ ಈಗ ಗವರ್ಮೆಂಟ್ ಕೊಡೋ ಸವಲತ್ತು ಸೇರಿಸಿಕೊಂಡ್ರೆ 3-4% ಮಾತ್ರ ಕ್ರಾಪ್ ಲೋನ್ಗೆ ಅವ್ರಿಗೆ ಬೀಳ್ತದೆ. ಇನ್ನು ಉಳಿದಿರೋದಂದ್ರೆ 9% to 9.5% ಅವರು ಪರ್ಪಸ್ ಮೇಲೆ ಡಿಪೆಂಡ್ ಆಗಿರ್ತದೆ ಸರ್. ಈಗ ಮುಖ್ಯವಾಗಿ ಬಹಳಷ್ಟು ವರ್ಷದಿಂದ ಸಾಲವನ್ನು ತಗೊಂಡಿರ್ತಾರೆ ರೈತರು, ಅದನ್ನ ಮರುಪಾವತಿ ಮಾಡಿರಲ್ಲ, ಅವ್ರು ಏನ್ ಮಾಡ್ತಾರೆ, ಒಮ್ಮೆ ಬಹಳ ಬಡ್ಡಿ ಗಂಟು ಎಲ್ಲ ಸೇರಿ ಭಯಂಕರ ಅಮೌಂಟ್ ಆಗಿಬಿಟ್ಟಿರುತ್ತೆ, ಹಿಂಗಾಗಿ ಅವ್ರು ಬ್ಯಾಂಕ್ ಸಮೀಪನ ಬರ್ತಾ ಇರೋದಿಲ್ಲ. ಅಂತವ್ರಿಗೆ ನಿಮ್ಮ ಯೂನಿಯನ್ ಬ್ಯಾಂಕ್ ಇಂದ ಅಂತವ್ರಿಗೆ ಏನಾದರೂ ಕನ್ಸೆಷನ್ಗಳು ಏನಾದ್ರು ಇದಾವ ಯೋಜನೆ? ಹೌದು ಸರ್, ಕಂಪಲ್ಸರಿ ಕನ್ಸೆಷನ್ ಇದೆ ಅವರಿಗೆ. ಬಂದ್ರೆ ನಮ್ದು OSDL ಸ್ಕೀಮ್ ಅಂತ ಒಂದು ಸ್ಕೀಮ್ ಇದೆ, ಅವ್ರಿಗೆ ನಾವು ಎಷ್ಟು ಔಟ್ ಸ್ಟ್ಯಾಂಡಿಂಗ್ ಇದೆ ಅಂದ್ರೆ ಇಂಟ್ರೆಸ್ಟ್ ಅಲ್ಲದೆ ಏನು ಬುಕ್ ಬ್ಯಾಲೆನ್ಸ್ ಇದೆಯೋ ಅದರಲ್ಲಿ 25-50% ಮಾತ್ರ ತಗೊಂಡು ಅದು ಸೆಟಲ್ಮೆಂಟ್ ಮಾಡಿ ಮತ್ತೆ ಅವರಿಗೆ ಲೋನ್ ಕೊಡ್ಲಿಕ್ಕೆ ನಾವು ಬ್ಯಾಂಕ್ನವರು ಕೊಡ್ತೀವಿ ಸರ್. ಈಗ ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಹೇಳ್ತಾರೆ, ಒನ್ ಟೈಮ್ ಸೆಟಲ್ಮೆಂಟ್, ಒನ್ ಟೈಮ್ ಸೆಟಲ್ಮೆಂಟ್ ಅನ್ನ ಮಾಡ್ಕೊಂಡಂತ ರೈತರಿಗೆ ಮತ್ತೆ ಪುನಃ ಸಾಲ ಸಿಗೋದಿಲ್ಲ ಅಂತಕ್ಕಂತ ಒಂದು ಕಲ್ಪನೆ ರೈತರಲ್ಲಿ ಇದೆ? ಇಲ್ಲ ಸರ್, ನಾವು ಒನ್ ಸೆಟಲ್ಮೆಂಟ್ ಮಾಡ್ಕೊಂಡಿರೋರ್ಗು ಸಾಲ, ಬೆಲೆ ಸಾಲ, ಮತ್ತೆ ಡೆವಲಪ್ಮೆಂಟ್ ಲೋನು ಮತ್ತೆ ಕೊಡ್ತೀವಿ, ಅದರಲ್ಲಿ ಎರಡನೇ ಮಾತಿಲ್ಲ. ಹೇಗೆ ರಾಯಚೂರು ಜಿಲ್ಲೆಯಲ್ಲಿ ಯಾವ್ಯಾವ ಒಂದು ರೈತರಿಗೆ ಉದ್ಯೋಗಕ್ಕಾಗಿ ಸಾಲವನ್ನು ಕೊಟ್ಟಿದೆ ನಿಮ್ಮ ಬ್ಯಾಂಕು? ನಮ್ಮ ಬ್ಯಾಂಕು ಮೀನುಗಾರಿಕೆ, ಹಾರ್ಟಿಕಲ್ಚರ್, ಮತ್ತೆ ಗ್ರೀನ್ ಹೌಸ್ ಮತ್ತೆ ಡೆವಲಪ್ಮೆಂಟ್ ಶೀಪ್ ರೇರಿಂಗ್ ಇವೆಲ್ಲ ಪ್ರತಿಯೊಂದು ಉದ್ಯೋಗಕ್ಕೆ ಮತ್ತೆ ಮುಖ್ಯವಾಗಿ ಮುದ್ರಾ ಲೋನ್ ಕೊಡ್ತಾ ಇದೀವಿ. ಹಾಗಾಗಿ ಅವರು ರೈತರಾಗಲಿ ಸಣ್ಣ ವ್ಯಾಪಾರಸ್ಥರಾಗಲಿ ಅವರು ಡೆವಲಪ್ಮೆಂಟ್ಗೆ ನಾವು ತುಂಬಾ ಹೆಲ್ಪ್ ಮಾಡ್ತಾ ಇದೀವಿ. ಈಗ ಮುಖ್ಯವಾಗಿ ಕೆಲವೊಂದು ಲೋನ್ಗಳು 10 ಲಕ್ಷ 20 ಲಕ್ಷ 25 ಲಕ್ಷ ಡೈರಿ ಫಾರ್ಮ್ ಫಾಲೋ ಮಾಡೋದಿರ್ಬೋದು ಅಥವಾ ಕುರಿ ಸಾಕಾಣಿಕೆ ಮಾಡೋದಿರ್ಬೋದು ಅಥವಾ ದೊಡ್ಡ ಪ್ರಮಾಣದಲ್ಲಿ ಮಾಡುವಾಗ ಹೆಚ್ಚಿನ ಪ್ರಮಾಣದಲ್ಲಿ ದುಡ್ಡು ಬೇಕಾದಾಗ ರೈತರು ಏನು ಬ್ಯಾಂಕ್ ನಲ್ಲಿ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ಕೇಳ್ತಾರೆ ಅಂತ ಹೇಳ್ತಾರೆ. ಹೇಗೆ ಪ್ರಾಜೆಕ್ಟ್ ರಿಪೋರ್ಟ್ ಅದು ಹೇಗೆ ಯಾರ್ ಮಾಡ್ಕೊಳ್ತಾರೆ? ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಹೇಳಿದ್ರೆ ಮುಂದಿನ ಅವರಿಗೆ ಖರ್ಚು ಟೋಟಲ್ ಎಕ್ಸ್ಪೆನ್ಸಸ್ ಎಷ್ಟು ಆಗ್ತದೆ, ಅವರು ಎಷ್ಟು ಇದು ತುಂಬೋದು, ಅದ್ರ ಮೇಲೆ ಡಿಪೆಂಡ್ ಆಗಿ ನಾವು ಪ್ರಾಜೆಕ್ಟ್ ರಿಪೋರ್ಟ್ ಮಾಡುವಾಗ ರೈತರ ಪರವಾಗಿನ ಜಾಸ್ತಿ ಕಡಿಮೆ ಅಮೌಂಟ್ ಅಲ್ಲಿ ತಗೊಂಡು ಬಂದ್ರೆ ಜಾಸ್ತಿ ಅಮೌಂಟ್ ನಾವು ಅವರಿಗೆ ಹೆಲ್ಪ್ ಮಾಡ್ತೀವಿ ಸರ್ ಲೋನ್ ಕೊಟ್ಟು. ಹೇಗೆ ರೈತ ಈಗ ಮುಖ್ಯವಾಗಿ ಸಾಲವನ್ನ ತೆಗೆದುಕೊಂಡ್ಮೇಲೆ ಮರುಪಾವತಿ ಹೇಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಅವರಿಗೆ ಮರುಪಾವತಿ ಮಾಡದೆ ಹೋದಲ್ಲಿ ಬಡ್ಡಿ ಯಾವ ರೀತಿ ಜಾಸ್ತಿ ಆಗತ್ತಂತೆ? ಮರುಪಾವತಿ ಅನ್ನೋದು ಬೆಳೆ ಸಾಲಗೆ ಅಂತ ಹೇಳಿದ್ರೆ ಪ್ರತಿ ವರ್ಷ ರಿನ್ಯೂ ಮಾಡಿಕೊಂಡು ಮರುಪಾವತಿ ಮಾಡಬೇಕು. ಟರ್ಮ್ ಲೋನ್ ಅಂತ ಹೇಳಿದ್ರೆ ಪ್ರತಿ ಒಂದು ವರ್ಷಕ್ಕೆ ಇಲ್ಲ 6 ತಿಂಗಳಿಗೆ ಅವರು ಕ್ರಾಪ್ ಎ ಪ್ಯಾಟರ್ನ್ ಅಲ್ಲಿ ಡೆವಲಪ್ ಬೆಳೀತದೆ ಅನ್ನೋದ್ರಲ್ಲಿ ಇರ್ತದೆ. ಸೊ ಅದನ್ನು ತುಂಬಾ ಕನ್ಸೆಷನ್ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ನಾವು ಕೊಡ್ತಾ ಇದೀವಿ. ಸೊ ಅದು ಏನು ಒಂದು ವೇಳೆ ಅವರಿಗೆ ಕಟ್ಟಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರು ಅದನ್ನ ರೀಸ್ಟ್ರಕ್ಚರ್ ಅಂತ ಹೇಳ್ತೀವಿ, ಅದನ್ನು ಮಾಡಿ ಅವರಿಗೆ ಹೆಲ್ಪ್ ಮಾಡ್ತಾ ಇದ್ವಿ. ಈಗ ಮುಖ್ಯವಾಗಿ ತಗೊಳ್ಳೋದು ರೈತರೆಲ್ಲ ಇತ್ತೀಚೆಗೆ ಟ್ರ್ಯಾಕ್ಟರ್ನ ಬಹಳ ಬಳಸ್ತಾರೆ ಕೃಷಿಯಲ್ಲಿ. ಟ್ರ್ಯಾಕ್ಟರ್ ತಗೋಬೇಕಾದ್ರೆ ಸುಮಾರು 8-10 ಲಕ್ಷ ರೂಪಾಯಿ ಬೇಕಾಗತ್ತೆ. ಈಗ ಟ್ರ್ಯಾಕ್ಟರ್ ಲೋನ್ ಯಾವ ರೀತಿ ಕೊಡ್ತೀರಿ ರೈತರಿಗೆ? ಸರ್ ಟ್ರ್ಯಾಕ್ಟರ್ ಲೋನ್ 35 BHP ಅಂತ ಹೇಳ್ತೀವಿ, ಇಂಜನ್ 35 BHP ಇದ್ರೆ 3 ಎಕರೆ ಇರಿಗೇಟೆಡ್ ಲ್ಯಾಂಡ್ ಇದ್ರೆ ಅವರಿಗೆ 6-8 ಲಕ್ಷವರೆಗೂ ಟ್ರ್ಯಾಕ್ಟರ್ ಲೋನ್ ಕೊಡ್ತೀವಿ. ಅದಕ್ಕಿಂತ ಜಾಸ್ತಿ ಇದ್ರೆ ಅದರಲ್ಲಿ ಟ್ರ್ಯಾಕ್ಟರ್ ಎಷ್ಟು ಇದೆ ಕೊಟೇಷನ್ ಅದರಲ್ಲಿ 85% ವರೆಗೂ ನಾವು ಲೋನ್ ಕೊಡ್ತೀವಿ. ಕಂತುಗಳ ವಿಂಗಡಣೆ ಯಾವ ರೀತಿ ಮಾಡ್ತೀರಿ? ಒಬ್ಬ ರೈತ 10 ಲಕ್ಷ ಟ್ರ್ಯಾಕ್ಟರ್ ಲೋನ್ ತೆಗೆದುಕೊಂಡಾಗ ನಿಮ್ಮ ಬ್ಯಾಂಕ್ ವತಿಯಿಂದ EMI ಅಂತ ಹೇಳ್ತೀವಿ ನಾವು, ಅದು ಹೇಗೆ ಮಾಡ್ತೀರಿ ಕಂತುಗಳನ್ನ? ರೈತ ಎಷ್ಟೆಷ್ಟು ತಿಂಗಳಿಗೊಮ್ಮೆ ಅಥವಾ ವರ್ಷದಲ್ಲಿ ಎಷ್ಟು ಕಂತುಗಳನ್ನು ತುಂಬಬೇಕಾಗುತ್ತೆ? ಟ್ರ್ಯಾಕ್ಟರ್ ಲೋನಿಗೆ ಮಂತ್ಲಿ ಇರೋದಿಲ್ಲ ಸರ್, 6 ತಿಂಗಳು ಇಲ್ಲ ಅಂದ್ರೆ 1 ವರ್ಷ ಇದರಲ್ಲಿ ನಾವು ವಿಂಗಡ ಮಾಡಿ ಕೊಡ್ತೀವಿ. ಹೇಗೆ ಟ್ರ್ಯಾಕ್ಟರ್ ಲೋನ್ ತಗೊಂಡಂತ ರೈತರು ನಿಮ್ಮಲ್ಲಿ ಹೇಗೆ ಜಾಸ್ತಿ ಇದಾರ ಹೇಗೆ? ಇಲ್ಲ ಸರ್, ನಮ್ಮಲ್ಲಿ ಟ್ರ್ಯಾಕ್ಟರ್ ಲೋನ್ ಅವರು ಕಡಿಮೆ ಇದ್ದಾರೆ, ಕ್ರಾಪ್ ಲೋನ್ ಬೆಲೆ ಸಾಲದವರು ಜಾಸ್ತಿ ಇದಾರೆ. ಹೌದೌದು. ಈಗ ಒಬ್ರು ರೈತರು ತೋಟಗಾರಿಕೆ ಬೆಳೆಗಳಿಗೆ ಹೋಗ್ತಾರೆ, ದಾಳಿಂಬೆ ಹಚ್ಚಬೇಕಂತ ಮಾಡಿರ್ತಾರೆ, ದ್ರಾಕ್ಷಿ ಹಚ್ಚಬೇಕಂತ ಮಾಡಿರ್ತಾರೆ, ಬೋರು ಎಲ್ಲ ಪಂಪ್ಸೆಟ್ಗಳನ್ನ ಹಾಕೋಬೇಕು, ಅದಕ್ಕೆಲ್ಲ ಅವರು ಏನು ಎಸ್ಟಿಮೇಷನ್ ಕೊಡಬೇಕಾಗತ್ತ ನಿಮಗೆ? ಹೌದು, ಎಸ್ಟಿಮೇಷನ್ ಕೊಡಬೇಕಾಗ್ತದೆ. ಅದ್ರ ಪ್ರಕಾರ ನಾವು 80% ವರೆಗೂ 80-85% ವರೆಗೂ ಕೊಡ್ತೀವಿ ಸರ್. ಮುಖ್ಯವಾಗಿ ರೈತ ಲೋನ್ ಅನ್ನು ತೆಗೆದುಕೋಬೇಕಾದ್ರೆ ಪ್ಲೆಜ್ ಮಾಡ್ಬೇಕ್ರೆ, ಇಲ್ಲ ನಮ್ಮ ಎಲ್ಲಾ ಖಾತೆಗಳನ್ನ ಅಥವಾ ಉತ್ತಾರಗಳನ್ನು ಕೊಡಬೇಕಂತಾರೆ, ಬೇರೆ ಬೇರೆ ಏನಾದರೂ ಅಸೆಟ್ ಇದ್ರೆ ಅದನ್ನ ನಾವು ಪ್ಲೆಜ್ ಮಾಡಬೇಕು ಮಾಡ್ಕೋತಾರೆ ಅಂತ ಹೇಳ್ತಾರೆ, ಯಾವ ರೀತಿ ಇದೆ ಇಲ್ಲೆಲ್ಲ? ಸರ್ ಪ್ಲೆಜ್ ಅಂದ್ರೆ ಬೇರೆ ಅಸೆಟ್ಸ್ ನಾವೇನು ಕೇಳೋದಿಲ್ಲ, ಓನ್ಲಿ ಅಗ್ರಿಕಲ್ಚರ್ ಸಂಬಂಧಪಟ್ಟಿರೋ ಭೂಮಿ ಅದನ್ನ ಮಾತ್ರ ಕೇಳ್ತೀವಿ. ಅದು ಎಷ್ಟು ಭೂಮಿ ಇದೆ ಅನ್ನೋದ್ರ ಮೇಲೆ ಅವ್ರಿಗೆ ಎಷ್ಟು ಲೋನ್ ಸಿಗ್ತದೆ ಅನ್ನೋದು ನಾವು ಡಿಸೈಡ್ ಮಾಡ್ತೀವಿ. ಈಗ ಒಬ್ಬ ರೈತ ಒಂದು 10 ಲಕ್ಷ ರೂಪಾಯಿ ಸಾಲ ತಗೊಂಡಿರ್ತಾನೆ, ಅವ 10 ವರ್ಷ ಆದ್ರೂ ಕಟ್ಟಿರಂಗಿಲ್ಲ, ಬ್ಯಾಂಕ್ ಸಮೀಪ ಬಂದಿರಂಗಿಲ್ಲ, ಅವಾಗ ಬ್ಯಾಂಕ್ ಏನು ಕ್ರಮವನ್ನು ತಗೋತದ ಅವನ ಮೇಲೆ? ಸರ್ ಅವರಿಗೆ ಕರ್ಸ್ ಬಿಟ್ಟು ಇದು ಮಾಡ್ತೀವಿ, ಸ್ವಾಮಿ ನೀವು ಲೋನ್ ತಗೊಂಡೆ ಆದ್ಮೇಲೆ ಕಟ್ಟಬೇಕಾಗ್ತದೆ, ಒಂದು ವೇಳೆ ಅಂತ ಪರಿಸ್ಥಿತಿ ಬಂದ್ರೆ ಕಟ್ಟಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ರೀಸ್ಟ್ರಕ್ಚರ್ ಅಂತ ಮಾಡ್ತೀವಿ, ಅಂದ್ರೆ ಮತ್ತೆ ಪೀರಿಯಡ್ ನ ಎಕ್ಸ್ಟೆನ್ಷನ್ ಮಾಡೋದು. ಅದು ಇಲ್ಲ ಅಂತ ಹೇಳಿದ್ರೆ ಸೆಟಲ್ಮೆಂಟ್ ನಾವು ಬ್ಯಾಂಕ್ನವರು ರೆಡಿ ಇದೀವಿ, ಅವರು 25-50% ಸೆಟಲ್ಮೆಂಟ್ ಮಾಡಿದ್ರೆ ಅಷ್ಟು ಕಟ್ಟಿದ್ರೆ ಮತ್ತೆ ಅದನ್ನ ಕ್ಲೋಸ್ ಮಾಡಿ ಇನ್ನೊಂದು ಹೊಸ ಲೋನ್ ಕೊಡ್ಲಿಕ್ಕೆ ರೆಡಿ ಇದೀವಿ. 25% ಕಟ್ಟಲಿಕ್ಕೆ ರೆಡಿ ಇರೋದಿಲ್ಲ, ಅಂತ ಸಂದರ್ಭದಲ್ಲಿ ಏನ್ ಮಾಡುತ್ತೆ ಬ್ಯಾಂಕ್? ಆಗ ನಮ್ಮ ಮೇಲಿನ ಆಫೀಸ್ ನಲ್ಲಿ ಮಾತಾಡಿ ಅವ್ರಿಗೂ ಏನು ಹೆಲ್ಪ್ ಆಗ್ತದೋ ಆ ಹೆಲ್ಪ್ ನಾವು ಕೊಡ್ತೀವಿ ಸರ್. ಹೇಗೆ ನಿಮ್ಮ ರಿಕವರಿ ಪರ್ಸೆಂಟೇಜ್ ಯೂನಿಯನ್ ಬ್ಯಾಂಕ್ ಇಂದ ಯಾವ ರೀತಿ ಇದೆ? ರಿಕವರಿ ಪರ್ಸೆಂಟ್ ಚೆನ್ನಾಗಿದೆ, ಜನರಿಂದ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಈಗ ಸೆಟಲ್ಮೆಂಟ್ಗೂ ನಾವು ಅವ್ರಿಗೆ ಹೇಳ್ತಾ ಇದೀವಿ, ಸೊ ಸೆಟಲ್ಮೆಂಟ್ ಕಟ್ಟಿ ಒಂದ್ ಸಾರಿ ಅವ್ರದ್ದು ಕ್ಷಿಪ್ತ ಮಾಡಿಕೊಂಡ್ರೆ ಮತ್ತೆ ಇನ್ನೊಂದ್ಸರಿ ಕೊಡ್ತೀರಾ ಅನ್ನೋ ಒಂದೇ ಒಂದು ಇದರಲ್ಲಿ ಅವರಿಗೆ ಒಂದು ಧೈರ್ಯ ಕೊಡ್ತಾ ಇದೀವಿ. ಆ ಧೈರ್ಯದಿಂದ ಜನನು ಬಂದು ಕಟ್ತಾ ಇದ್ದಾರೆ, ನಾವು ಮರು ಇದನ್ನು ಮಾಡ್ತಾ ಇದೀವಿ ಸರ್. ಈಗ ಕ್ರೆಡಿಟ್ ಕಾರ್ಡ್ ಬಗ್ಗೆ ಏನ್ ಹೇಳ್ತೀರಿ ರೈತರಿಗೆ? ಕ್ರೆಡಿಟ್ ಕಾರ್ಡ್ ಯೋಜನೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಬಹಳಷ್ಟು ಮಾತು ಕೊಡ್ತಾ ಇದೆ ಇದ್ರ ಬಗ್ಗೆ. ಹೌದು, ಕ್ರೆಡಿಟ್ ಕಾರ್ಡ್ ಅಂತ ಹೇಳಿದ್ರೆ ಪ್ರತಿಯೊಂದು ರೈತರಿಗೆ ಕ್ರೆಡಿಟ್ ಕಾರ್ಡ್ ಕೊಡಬೇಕು ಅಂತ ಹೇಳಿ ಗೌರ್ಮೆಂಟ್ ಹೇಳ್ತಾ ಇದೆ, ಬ್ಯಾಂಕ್ ನವರು ಹೇಳ್ತಾ ಇದ್ರೆ, ಯಾರು ಬಂದ್ರು ಅವ್ರ ಯೊಕ್ಕ ಟ್ರಾನ್ಸಾಕ್ಷನ್ಸ್ ನೋಡ್ಬಿಟ್ಟು ಕ್ರೆಡಿಟ್ ಕಾರ್ಡ್ ನಾವು ರೆಕಮೆಂಡ್ ಮಾಡಿ ಅವ್ರಿಗೂ ಕೊಡ್ತಾ ಇದೀವಿ ಸರ್. ಕ್ರೆಡಿಟ್ ಕಾರ್ಡ್ ತಗೊಳ್ಳೋದು ರೈತರು ಒಳ್ಳೇದಂತೀರಾ? ಒಳ್ಳೇದೇ ಸರ್, ಯಾಕಂದ್ರೆ ಅರ್ಜೆಂಟ್ ಆಗಿ ದುಡ್ಡು ಬೇಕು ಅಂತ ಹೇಳುವಾಗ ಕ್ರೆಡಿಟ್ ಕಾರ್ಡ್ ನ ನಾವು ಉಪಯೋಗಿಸಬಹುದು. ಹೇಗೆ ಈಗ ಇತ್ತೀಚೆಗೆ ಸಾಕಷ್ಟು ಬೇರೆ ಬೇರೆ ಸಣ್ಣ ರೈತರಿಗಿರ್ಬಹುದು, ವ್ಯಾಪಾರಸ್ಥರಿಗಿರ್ಬಹುದು, ಹಲವಾರು ಯೋಜನೆಗಳು ಕೇಂದ್ರ ಸರ್ಕಾರ ಮಾಡಿದೆ, ಬ್ಯಾಂಕ್ ವತಿಯಿಂದ ಏನೇನು ಒಂದು ಯೋಜನೆಗಳು ಅನುಷ್ಠಾನ ಆಗ್ತದೆ ನಿಮ್ಗೆ? ಬೀದಿ ವ್ಯಾಪಾರಸ್ಥರು, ಆಮೇಲೆ ಬೇರೆ ಬೇರೆ ಸಣ್ಣ ವ್ಯಾಪಾರಸ್ಥರು ಅವರಿಗೆಲ್ಲ? ಹೌದು, ಬೀದಿ ವ್ಯಾಪಾರಸ್ಥರಿಗೆ ನಾವು ತುಂಬಾ ಹೆಲ್ಪ್ ಮಾಡ್ತಾ ಇದೀವಿ. ಈಗ PM ಸಂನಿಧಿ ಅಂತ ಹೇಳಿ 10,000 ಇದು ಕೊಡ್ತಾ ಇದೀವಿ, ಮತ್ತೆ ಮುದ್ರಾ ಲೋನ್ ಅಂತ ಹೇಳಿ 50,000, 1 ಲಕ್ಷ, 2 ಲಕ್ಷ ಯಾರ್ಯಾರಿಗೆ ಇದೆ ಅವ್ರಿಗೆ ಹೋಗಿ ವಿಸಿಟ್ ಮಾಡಿ ಅವೆಲ್ಲಾನು ಮುದ್ರಾ ಲೋನ್ಸ್ ಕೊಡ್ತಾ ಇದೀವಿ. ಯೂನಿಯನ್ ಬ್ಯಾಂಕ್ ಶಾಖೆಗಳು ರಾಯಚೂರು ಜಿಲ್ಲೆಯಲ್ಲಿ ಎಷ್ಟಿದಾವೆ ಟೋಟಲ್ ಆಗಿ? 13 ಇದಾವೆ ಸರ್ ರಾಯಚೂರು ಜಿಲ್ಲೆಯಲ್ಲಿ, ರಾಯಚೂರಿನಲ್ಲಿ 5 ಇದಾವೆ. ಹೌದೌದು. ಹೇಗೆ ರೈತರು ಸಾಲವನ್ನು ತಗೊಳ್ಳಿಕ್ಕೆ ಮುಂದೆ ಬರ್ತಾ ಇದ್ದಾರೆಲ್ಲ ಮುಂದೆ ಬರ್ತಾ ಇದ್ದಾರೆ ಸರ್ ಮುಂದೆ ಬರ್ತಾ ಇದ್ದಾರೆ ನಾವು ಹೆಲ್ಪ್ ಮಾಡ್ತಾ ಇದೀವಿ ಅವ್ರಿಗೂ ನಮ್ಮ ಇದರಿಂದ ನಾವು ನಮ್ಮ ಅಪ್ರೋಚ್ ಇಂದ ಅವರು ಖುಷಿಯಾಗಿದ್ದಾರೆ ಅವ್ರಿಗೆ ತಪ್ಪದೆ ನಾವು ಅವ್ರಿಗೆ ಹೆಲ್ಪ್ ಮಾಡ್ತಾ ಇದೀವಿ ಒಳ್ಳೇದು ಮಲ್ಲಿಕಾರ್ಜುನ ಅವರೇ ನೀವು ಹೇಳಿದಂಗೆ ರೈತರು ಸಾಕಷ್ಟು ಬ್ಯಾಂಕ್ಗಳು ರಾಷ್ಟ್ರೀಕೃತ ಬ್ಯಾಂಕ್ಗಳು ಸಾಕಷ್ಟು ಇದಾವೆ ಅದರಲ್ಲಿ ಯೂನಿಯನ್ ಬ್ಯಾಂಕ್ ಒಂದು ಸಹ ರಾಷ್ಟ್ರೀಕೃತ ಬ್ಯಾಂಕ್ ಅಂತ ಹೇಳ್ಬಹುದು ಬ್ಯಾಂಕಿನ ಒಂದು ಸೌಲಭ್ಯಗಳನ್ನ ಪಡ್ಕೊಳ್ಳಿ ರೈತರು ಸಾಲವನ್ನ ಪಡ್ಕೊಂಡು ಸರಿಯಾದ ವೇಳೆಯಲ್ಲಿ ಮರುಪಾವತಿ ಮಾಡಿದ್ರೆ ಬಹಳಷ್ಟು ಕಡಿಮೆ ಬಡ್ಡಿಯಲ್ಲಿ ಅವರಿಗೆ ಸಾಲ ಸಿಗುತ್ತೆ ಮತ್ತು ಅಭಿವೃದ್ಧಿ ಆಗಲಿಕ್ಕೆ ಅನುಕೂಲವಾಗುತ್ತೆ ಒಳ್ಳೆ ಸರ್ ಇದುವರೆಗೆ ವಿಚಾರ ಹಂಚಿಕೊಳ್ಳೋದಕ್ಕೆ ನಮ್ಮ ಎಲ್ಲ ರೈತರ ಪರವಾಗಿ ನಿಮಗೆ ಧನ್ಯವಾದ ನಮಸ್ಕಾರ ಧನ್ಯವಾದಗಳು ಸರ್ ಇದುವರೆಗೆ ಯೂನಿಯನ್ ಬ್ಯಾಂಕಿನ ಕೃಷಿ ಸಾಲ ಯೋಜನೆಗಳ ಕುರಿತು ಮುಖ್ಯ ವ್ಯವಸ್ಥಾಪಕರಾದ ಮಲ್ಲಿಕಾರ್ಜುನ ಅವರೊಂದಿಗೆ ಸಂದೇಶವನ್ನು ಕೇಳಿದರೆ ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಭಾವಲತಿ ಕಸ ವಿಂಗಡಣೆ ಪ್ರತಿಯೊಬ್ಬ ನಾಗರಿಕರ ಹೊಣೆ ಪ್ರತಿ ಮನೆಯಲ್ಲೂ ಇರಲಿ ಹಸಿರು ಮತ್ತು ನೀಲಿ ಡಬ್ಬಗಳು ಹಸಿ ಕಸ ಹಸಿರು ಡಬ್ಬಕ್ಕೆ ಒಣ ಕಸ ನೀಲಿ ಡಬ್ಬಕ್ಕೆ ಹಾಕಿ ನಿಮ್ಮ ಗ್ರಾಮವನ್ನು ತ್ಯಾಜ್ಯ ಮುಕ್ತವನ್ನಾಗಿ ರೂಪಿಸಲು ಇಂದೇ ಪ್ರತಿಜ್ಞೆ ಮಾಡಿ ಬನ್ನಿ ಬದಲಾವಣೆ ನಮ್ಮಿಂದಲೇ ಆಗಲಿ ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಕರ್ನಾಟಕ ಸರ್ಕಾರ ಈಗ ಕೇಳಿ ಲಿಂಕ್ಸ್ಕೂಲಿನ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಸಂಸ್ಥೆಯಿಂದ ಸಿಗುವ ಅಲ್ಪಾವಧಿ ಕೌಶಲ್ಯ ತರಬೇತಿ ಕೋರ್ಸ್ಗಳ ಕುರಿತು ಶಿಕ್ಷಕರಾದ ಅಶೋಕ್ ಭಜಂತ್ರಿ ಅವರೊಂದಿಗೆ ಸಂದರ್ಶನವನ್ನು ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರ ಗೌರ್ಮೆಂಟ್ ಟೂಲ್ ರೂಮ್ ಅಂಡ್ ಟ್ರೈನಿಂಗ್ ಸೆಂಟರ್ ಸರ್ಕಾರಿ ತೋಟ ಕರಡಕಲ್ ರಸ್ತೆ ಲಿಂಗ್ಸೂರು ಈ ಒಂದು ಸಂಸ್ಥೆ ಲಿಂಗ್ಸೂರಿನಲ್ಲಿದೆ ಶಾರ್ಟ್ ಆಗಿದ್ದಕ್ಕೆ GTTC ಅಂತೇಳಿ ನಾವೆಲ್ಲ ಕರಿತಾ ಇದ್ದೇವೆ ಇದು ಹಲವಾರು ಉಚಿತ ವೃತ್ತಿಪರ ಕೌಶಲ್ಯಾಭಿವೃದ್ಧಿ ತರಬೇತಿಗಳನ್ನು ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದೆ 2022-23 ಸಾಲಿಗೆ ಉಚಿತ ವೃತ್ತಿಪರ ಕೌಶಲ್ಯಾಭಿವೃದ್ಧಿ ತರಬೇತಿಗಳನ್ನು ಯಾವ್ಯಾವ ಕೊಡ್ತಾ ಇದೆ ಎಷ್ಟು ಅವಧಿಗಾಗಿದೆ ಜೊತೆಗೆ ಇದಕ್ಕೆ ಒಂದು ಅರ್ಹತೆಗಳು ನಂತರ ಈ ಒಂದು ಉಚಿತ ವೃತ್ತಿಪರ ಕೌಶಲ್ಯಾಭಿವೃದ್ಧಿ ತರಬೇತಿಯನ್ನು ಮುಗಿಸಿದ ಮೇಲೆ ಹೇಗೆ ವಿದ್ಯಾರ್ಥಿಗಳು ತಮ್ಮ ಜೀವನವನ್ನು ರೂಪಿಸಿಕೊಳ್ಳಬಹುದು ಅಂತಕ್ಕಂಥ ವಿಚಾರವಾಗಿ ಇಲ್ಲಿಯೇ ಒಂದು GTTC ಶಿಕ್ಷಕರಾದಂಥ ಅಶೋಕ್ ಭಜಂತ್ರಿ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ವಿದ್ಯಾರ್ಥಿಗಳೊಂದಿಗೆ ವಿಚಾರವನ್ನ ಮತ್ತು ಕೇಳುಗರೊಂದಿಗೆ ಇದರ ಬಗ್ಗೆ ಮಾಹಿತಿಯನ್ನು ಹಂಚ್ಕೋತಾ ಇದ್ದಾರೆ ಅಶೋಕ್ ಅವರೇ ಹೇಳಿ ಮೊದಲನೇದಾಗಿ ಉಚಿತ ವೃತ್ತಿಪರ ಕೌಶಲ್ಯಾಭಿವೃದ್ಧಿ ತರಬೇತಿ ಎಷ್ಟು ಅವಧಿಯಾಗಿ ನಡೀತಾ ಇದೆ ಹೇಗೆ ಇದಕ್ಕೆ ಸೇರ್ಕೋಬೇಕು ವಿದ್ಯಾರ್ಥಿಗಳು ಅರ್ಹತೆಗಳೇನು 2 ಅವಧಿಯ ಒಂದು ಕೌಶಲ್ಯಾಭಿವೃದ್ಧಿ ತರಬೇತಿಯಲ್ಲಿ ಏನೆಲ್ಲ ಒಂದು ಕೌಶಲ್ಯಗಳನ್ನು ಕಲಿಸಿಕೊಡ್ತಿರ್ತಾವೆಲ್ಲ ಇಲ್ಲಿ ಸರ್ ಮೊಟ್ಟ ಮೊದಲವಾಗಿ ಎಲ್ಲರಿಗೂ ನಮಸ್ಕಾರ ಸರ್ ಇದು ಸರ್ GTTC ಕಾಲೇಜ್ ಲಿಂಗ್ಸೂರು ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರ ಲಿಂಗ್ಸೂರು ಕಾಲೇಜ್ ಕಡೆಯಿಂದ ಈಗ CMKKY ಮುಖ್ಯಮಂತ್ರಿ ಕೌಶಲ್ಯ ಕರ್ನಾಟಕ ಯೋಜನೆಯಡಿಯಲ್ಲಿ ಈಗ ನಾವು ಅಲ್ಪಾವಧಿ ಈಗ ತರಬೇತಿಗಳು ಇರ್ತವೆ ಸರ್ ಎವ್ರಿ ಮಂತ್ ಇರುತ್ತೆ ಇದು ಈ ಕೋರ್ಸಿಗೆ ಸೇರಬೇಕಂತಂದರೆ ಆಫ್ಟರ್ SSLC ಕಂಪ್ಲೀಟ್ ಆಗಿರ್ಬೇಕು ಸರ್ SSLC ಕಂಪ್ಲೀಟ್ ಆದಮೇಲೆ PUC ಫೇಲ್ ಕ್ಯಾಂಡಿಡೇಟ್ಸು ಫಾಸ್ಟ್ ಕ್ಯಾಂಡಿಡೇಟ್ಸು ಆಮೇಲೆ ಡಿಪ್ಲೊಮೊ ಆರ್ ITA ಎಲ್ಲ ಹುಡುಗರು ಏನು ಕಂಪ್ಲೀಟ್ ಮಾಡಿರ್ತಾರಲ್ಲ ಸರ್ ಈಗ ಕಂಪ್ಲೀಟ್ ಆದಮೇಲೆ ಅವ್ರಿಗೆ ನೆಕ್ಸ್ಟು ಈಗ ಏನು ಮಾಡ್ಬೇಕಂತ ಗೊತ್ತಿರಲ್ಲ ಹಾಗಾಗಿ ನಮ್ಮ ಶಾರ್ಟ್ ಟರ್ಮ್ ಕೋರ್ಸಸ್ಗೆ ಬಂದರೆ ಅವರು ಈಗ 2 ಕೋರ್ಸ್ ಸರ್ ಎಲ್ಲ ಡ್ಯೂರೇಷನ್ಸು CNC ಇರುತ್ತೆ ಆಮೇಲೆ ಮಿಲ್ಲಿಂಗು ಆಮೇಲೆ ಟರ್ನರು ಮಿಲ್ಲರು ಈ ಥರ ಎಲ್ಲ ಕೋರ್ಸಸ್ ಇರುತ್ತೆ ಆ ಕೋರ್ಸಸ್ಗೆ ಬಂದು ಜಾಯ್ನ್ ಆಗಿ ಅಪ್ಲಿಕೇಶನ್ ಫಾರಮ್ ಎಲ್ಲ ನಮ್ಮ ಕಾಲೇಜಲ್ಲೇ ಸಿಗುತ್ತೆ ಸರ್ ಅಪ್ಲಿಕೇಶನ್ ಫಾರಮ್ ಎಲ್ಲ ತೊಗೊಂಡು ಆಮೇಲೆ ಅದರಲ್ಲಿ SC ST ಮಕ್ಕಳಿಗೆ 4 ಕೋರ್ಸ್ ಇದೆ ಆಮೇಲೆ ಅದರ್ಸ್ OBC ಮಕ್ಕಳಿಗೆ 2 ಕೋರ್ಸ್ ಇರುತ್ತೆ SC ST ಮಕ್ಕಳಿಗೆ 4 ₹10,000 ಸ್ಟೈಫೆಂಡ್ ಇರುತ್ತೆ ಆಮೇಲೆ ಸ್ಟೈಫೆಂಡ್ ಎಲ್ಲ ಕೊಟ್ಟು ಅವರಿಗೆಲ್ಲ ಸರ್ಟಿಫಿಕೇಟ್ ಎಲ್ಲ ಕೊಟ್ಟು ಆಮೇಲೆ ಪ್ಲೇಸ್ಮೆಂಟ್ ಎಲ್ಲ ಇರುತ್ತೆ ಆಮೇಲೆ OBC ಮಕ್ಕಳಿಗೆ ಫ್ರೀ ಅಡ್ಮಿಷನ್ ಇರುತ್ತೆ ಫ್ರೀ ಅಡ್ಮಿಷನ್ನು ವಿತ್ ಅವರಿಗೆ ಸರ್ಟಿಫಿಕೇಟ್ ಇರುತ್ತೆ ಕಂಪ್ಲೀಟೆಡ್ ಆದಮೇಲೆ ಅವರಿಗೆ ಪ್ಲೇಸ್ಮೆಂಟ್ ಕ್ಯಾಂಪಸ್ ಥ್ರೋ ಇದೆ ಸರ್ ಪ್ಲೇಸ್ಮೆಂಟು ಲಿಂಗ್ಸೂರಿಗೆಲ್ಲ ಕಂಪ್ನಿ ಎಲ್ಲ ಬರುತ್ತೆ ಈ ಟಾಟಾ ಮೋಟರ್ಸು ಟೊಯೋಟಾ ಆ ಥರ ಎಲ್ಲ ಕಂಪ್ನಿ ಎಲ್ಲ ನಮ್ಮ ಲಿಂಗ್ಸೂರು GTTC ಕಾಲೇಜಿಗೆ ಬಂದು ಎಷ್ಟೆಷ್ಟು ತಿಂಗಳ ಕೋರ್ಸ್ ಕಂಪ್ಲೀಟ್ ಆಗಿದೆ ಅಂತೇಳಿ ಮಾಹಿತಿ ಎಲ್ಲ ತೊಗೊಂಡು ಅವರಿಗೆಲ್ಲ ಇಂಟರ್ವ್ಯೂ ಥರ ಮಾಡಿ ಅವರಿಗೆ ಕ್ಯಾಂಪಸ್ ಸೆಲೆಕ್ಷನ್ ಆಗುತ್ತೆ ಸರ್ ಇದರಲ್ಲಿ ಕಾಲೇಜಲ್ಲಿ ಹೇಗೆ 2 ಅವಧಿಯಲ್ಲಿ ಮಕ್ಕಳಿಗೆಲ್ಲಿ ಉಳ್ಕೊಳ್ಳಿಕ್ಕೆ ತರಬೇತಿಯಲ್ಲಿ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆಗಳು ಹೇಗೆ ನಿಮ್ಮ GTTC ಸೆಂಟರ್ನಲ್ಲಿದ್ದಾವೆ ಜೊತೆಗೆ ಇದೇನು ಉಚಿತವಾಗಿನ ಅಥವಾ ಇದಕ್ಕೂ ಏನಾದರೂ ಹಾಸ್ಟೆಲ್ ಫೀಸು ಬೇರೆ ಬೇರೆ ಫೀಸ್ಗಳು ಎಲ್ಲ ಇರ್ತಾವಂತಾರೆ ಹೇಗೆ ಸರ್ ಈ ಹುಡುಗರಿಗೆ ಹಾಸ್ಟೆಲ್ ವ್ಯವಸ್ಥೆ ಇಲ್ಲ ಸರ್ OBC ಮಕ್ಕಳಿಗೆ 2 ಪಾಸಿನ ವ್ಯವಸ್ಥೆ ಇರುತ್ತೆ 2 ಸೇರಿ ₹2,100 ಪಾಸಿನ ವ್ಯವಸ್ಥೆ ಇರುತ್ತೆ SST ಮಕ್ಕಳಿಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮಕ್ಕಳಿಗೆ ಅವ್ರಿಗೇನು ಶಿಷ್ಯವೇತನ ಅಂತ ಏನು ಕೊಡ್ತೀವಲ್ಲ ಸರ್ ಈಗ ಅದೆಲ್ಲ ಆ ಕೋರ್ಸ್ಗೆ ಖರ್ಚು ವೆಚ್ಚಗಳು ನೋಡ್ಕೊಳ್ಳೋಕೆ ಅವ್ರಿಗೆ ನಾವು ಶಿಷ್ಯವೇತನ ಕೊಡ್ತೀವಿ ಅವರಿಗೆ ಹಾಸ್ಟೆಲ್ ವ್ಯವಸ್ಥೆ ಇಲ್ಲ ಸರ್ ಹೇಗೆ ಇದಕ್ಕೆ ಈ ಕೋರ್ಸ್ಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಇದೇ ಕೊನೆ ದಿನಾಂಕ ಅಂತ ಆ ಥರ ಏನಾದ್ರು ನಿಗದಿ ಮಾಡಿರ್ತಾರೆ? ಹಾಗೆ ಯಾವಾಗ ಬೇಕಾದ್ರೂ ವಿದ್ಯಾರ್ಥಿಗಳು ಆಸಕ್ತಿ ಇದ್ದವರು ಯಾವಾಗ ಬೇಕಾದರೂ ಅರ್ಜಿಯನ್ನು ಸಲ್ಲಿಸ್ಬೋದಾ? ಹೇಗೆ ಪ್ರತಿ ತಿಂಗಳು? ಪ್ರತಿ ತಿಂಗಳು ಈ ಪೇಪರ್ ಸ್ಟೇಟ್ಮೆಂಟ್ ಕೊಡ್ತಾ ಇರ್ತೀವಿ. ಕೊಟ್ಟಬೇಕಾದ್ರೆ ನಾವು ಯಾವ ಡಿ ಟಿ ಕೊಟ್ಟಿರ್ತೀವಲ್ಲ ಸರ್, ಅಲ್ಲಿಂದ ಒಂದು 50 ಡೇಸ್ ಡೇಟ್ ಕೊಟ್ಟಿರ್ತೀವಿ ಕೊನೆ ದಿನಾಂಕ ಅಂತೇಳಿ. ಯಾರಿಗೆ ಆಸಕ್ತಿ ಇದೆಯಲ್ಲ ಸರ್ ಆ ಹುಡುಗರಿಗೆ, ನಮ್ಮೆಲ್ಲ ಮೊಬೈಲ್ ನಂಬರ್ಸ್ ಎಲ್ಲ ಇರುತ್ತೆ, ಅದಕ್ಕೆಲ್ಲ ಕರೆ ಮಾಡಿ ಡೇಟ್ ಯಾವಾಗ ಲಾಸ್ಟ್ ಡೇಟ್ ಇದೆ, ಡಾಕ್ಯುಮೆಂಟ್ಸ್ ಏನು ಬೇಕಂತ ಕೇಳ್ಬೋದು ಸರ್ ಅವರೆಲ್ಲ. ಮುಖ್ಯವಾಗಿ ತರಬೇತಿ ಅಂತಂದ್ರೆ ಏನು, ಯಾವುದಕ್ಕೆ ಜಾಸ್ತಿ ಒಂದು ಒತ್ತಾಸೆಯನ್ನು ಕೊಡ್ತಿರಿ ತರಬೇತಿ ಕೊಡುವಾಗ? ಮಕ್ಕಳಿಗೆ ಯಾವುದು ಕಲಿತಾರೆ ಜಾಸ್ತಿ? ಮಕ್ಕಳಿಗೆ ಇದು ನಮ್ಮ ಮೆಕ್ಯಾನಿಕಲ್ ರಿಲೇಟೆಡ್ ಕೋರ್ಸಸ್ ಅಲ್ಲ ಸರ್, ಅವರಿಗೆ ಜಾಸ್ತಿ ಈಗ ಥೆರೋಟಿಕಲ್ಗಿಂತ ಅವರಿಗೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಜಾಸ್ತಿ ಅದರ ಮೇಲೆ ಫೋಕಸ್ ಮಾಡ್ತೀವಿ, ಅಂದರೆ ಮಷಿನ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತೀವಿ ಸರ್ ಅವ್ರು ಮಕ್ಕಳಿಗೆ. ಈಗ ನಿಮ್ಮ ಒಂದು ಈ ಸೆಂಟರ್ದಿಂದ ಸುಮಾರು ಎಷ್ಟು ವಿದ್ಯಾರ್ಥಿಗಳು ಮುಗಿಸಿದ್ದಾರೆ ಪ್ರತಿ ವರ್ಷ? ಎಷ್ಟು ಈ ಶಾರ್ಟ್ ಟರ್ಮ್ ಕೋರ್ಸನ್ನು ಉಚಿತ ವೃತ್ತಿಪರ ಕೌಶಲ್ಯಾಭಿವೃದ್ಧಿ ತರಬೇತಿಯನ್ನು ಮುಗಿಸ್ತಾ ಇದ್ದಾರೆ ಪ್ರತಿ ವರ್ಷನು? ಸರ್ ಈಗ ಪ್ರತಿ ವರ್ಷ ನಮಗೆ ಒಂದು ಟಾರ್ಗೆಟ್ ಅಂತ ಇರುತ್ತೆ. ಲಾಸ್ಟ್ ಟೈಮು ಈಗ 485 ಕೊಟ್ಟಿದ್ರು ಸರ್, ಅದರಲ್ಲಿ ಈಗ 300+ ನಾವು ಅಚೀವ್ ಮಾಡಿದ್ದೀವಿ. ಈ ಸಲ 725 ಕೊಟ್ಟಿದ್ದಾರೆ, ಆಲ್ರೆಡಿ ನಾವು ಈಗ 200+ ನಾವು ಅಚೀವ್ ಮಾಡಿದ್ದೀವಿ ಸರ್. ಆಮೇಲೆ ಕಂಪ್ಲೀಟೆಡ್ ಆದಮೇಲೆ ಅವ್ರಿಗೆ ಕಂಪ್ನಿಗೆಲ್ಲ ಪ್ಲೇಸ್ಮೆಂಟ್ ನಮ್ಮ ಕಡೆಯಿಂದಾನೆ ಕಳಿಸ್ತೀವಿ. ಹೇಗೆ ಮುಗಿಸಿದಂಥವ್ರು ಎಲ್ಲರೂ ಪ್ಲೇಸ್ಮೆಂಟ್ ಆಗಿದಾವ? 2 ತಿಂಗಳು ತರಬೇತಿಯನ್ನು ಪಡೆದಂಥವ್ರು ಇದು ಹೇಗೆ ಅನಿಸುತ್ತೆ ನಿಮಗೆ? ಆಗಿದೆ ಸರ್, ಯಾರಿಗೆ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇರ್ತಾರೆ ಸರ್, ಯಾರು ನೀಡಿದೆ, ಆಮೇಲೆ ಯಾರು ಬಡತನದಲ್ಲೂ ಬಂದಿರ್ತಾರೆ ಸರ್, ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಅಂಥವ್ರಿಗೆಲ್ಲ ಕರೆಕ್ಟಾಗಿ ನಾವು ಟ್ರೈನಿಂಗ್ ಕೊಟ್ಟು ಅವರಿಗೆಲ್ಲ ಪ್ಲೇಸ್ಮೆಂಟ್ ಎಲ್ಲ ಮಾಡ್ತೀವಿ. ಅಂದರೆ SSLC ITI ಡಿಪ್ಲೊಮಾ ಮುಗಿಸಿದಂಥವ್ರು ಈ ಒಂದು ಶಾರ್ಟ್ ಟರ್ಮ್ ಕೋರ್ಸನ್ನು ಮುಗಿಸ್ಕೊಂಡು ಹೋಗೋದು 2 ತಿಂಗಳ ಓದಿ ಕೋರ್ಸನ್ನು? ಅದು ಆಫ್ಟರ್ SSLC ಸರ್, SSLC ಆಮೇಲೆ PUC ಕಂಪ್ಲೀಟ್ ಆಗಿರುತ್ತೆ. ಆಮೇಲೆ PUC ಹುಡುಗರು ಈಗ ತೇರೆಗಡೆ ಹೊಂದಿರ್ತಾರೆ, ಕೆಲವೊಬ್ಬರು ಪೇಲ್ ಕ್ಯಾಂಡಿಡೇಟ್ಸ್ ಇರ್ತಾರೆ, ಅವರಿಗೆ ಮುಂದೆ ಲೈಫ್ ಏನಂತ ಗೊತ್ತಿರಲ್ಲ, ಆಮೇಲೆ ಯಾವ ಥರ ಕೋರ್ಸ್ ಮಾಡ್ಬೇಕಂದ್ರೂ ಅವರಿಗೆ ಎಲಿಜಿಬಲ್ ಸರ್ಟಿಫಿಕೇಟ್ ಇರಲ್ಲ. ಅದು ಅವಾಗ ನಮ್ಮ ಶಾರ್ಟ್ ಟರ್ಮ್ ಕೋರ್ಸಸ್ನ ನಾವು ಯುಟಿಲೈಸ್ ಮಾಡ್ಕೊಂಡು 2 ಮಂತ್ಸ್ ಅಥವಾ 4 ಮಂತ್ ಕೋರ್ಸ್ ಯೂಸ್ ಮಾಡ್ಕೊಂಡು ನೆಕ್ಸ್ಟ್ ಅವರಿಗೆ ಕಂಪ್ನಿಗೆ ಹೋಗೋಕೆ ಅನುಕೂಲ ಆಗುತ್ತೆ ಸರ್. ಅವ್ರಿಗೆ ಕೋರ್ಸ್ಗಳು ಏನಾದರೂ ಡಿಸೈನ್ ಮಾಡಿರ್ತಾರೆ, ಯಾವ್ಯಾವ ಕೋರ್ಸ್ಗಳು ಅಂತೇಳಿ ಕಲಿಸೋದು 2 ತಿಂಗಳಲ್ಲಿ ತಾವು? ಕೋರ್ಸ್ಗಳಿದೆ ಏನಂತಂದ್ರೆ CNC ಆಪರೇಟರ್ ಅಂತಿದೆ ಸರ್, CNC ಪ್ರೋಗ್ರಾಮರ್ ಅಂತಿದೆ, ಆಮೇಲೆ ಟರ್ನಿಂಗ್ ಇದೆ ಸರ್, ಮಿಲ್ಲಿಂಗ್ ಇದೆ, ಆಮೇಲೆ ಗ್ರೈಂಡಿಂಗು, ಆಮೇಲೆ ಕ್ಯಾಡ್ ಆ್ಯಂಡ್ ಕ್ಯಾಮ್ ಅಂತ ಬರುತ್ತೆ ಸಾಫ್ಟ್ವೇರ್ ಕೋರ್ಸಸ್, ಇಷ್ಟೆಲ್ಲ ಯುಟಿಲೈಸ್ ಇದೆ ಸರ್ ನಮ್ಮ ಸೆಂಟ್ರಲ್ಲಿ. ಏನು ಹೇಳ್ತೀರಿ, ಯಾಕಂದರೆ ಇದು ಒಳ್ಳೆ ಉಚಿತ ವೃತ್ತಿಪರ ಕೌಶಲ್ಯಾಭಿವೃದ್ಧಿ ತರಬೇತಿ, ಭಾಳಷ್ಟು ಕೌಶಲ್ಯದ ಬಗ್ಗೆ, ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಸಾಕಷ್ಟು ಉತ್ತೇಜನವನ್ನು ಕೊಡ್ತಾ ಇದ್ದಾವೆ. ಹೆಚ್ಚಾಗಿ ಇದರಲ್ಲಿ ಜನರಲ್ಲಿ ತಿಳುವಳಿಕೆಯನ್ನು ಮೂಡಿಸಬೇಕಾಗಿದೆ, ಅರಿವು ಮೂಡಿಸಬೇಕು ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ. ಜೊತೆಗೆ ಈ ಕೋರ್ಸನ್ನು ಮುಗಿಸಿದವರು ಸ್ವಂತವಾಗಿ ಏನಾದರೂ ಒಂದು ಉದ್ಯೋಗವನ್ನು ಮಾಡ್ಕೊಂಡಿರ್ಬೋದಾ? ಸ್ವಂತ ಮಾಡ್ಬೋದು. ಇವರಿಗೆಲ್ಲ ಈಗ SST ಮಕ್ಕಳಿಗೆ ಏನು ಸರ್ಟಿಫಿಕೇಟ್ ಬರುತ್ತಲ್ಲ ಸರ್, ಈಗ ಅವ್ರು ಏನಾದ್ರು ಓನ್ ಆಗಿ ಮಷಿನ್ಸ್ ಹಾಕ್ಬೇಕಾದ್ರೆ ಅವ್ರಿಗೆ ಏನಾರ ಈಗ ಅಮೌಂಟ್ ನೀಡಿರುತ್ತೆ, ಆ ಸರ್ಟಿಫಿಕೇಟ್ ಮೇಲೆ ಅವರಿಗೆಲ್ಲ ಲೋನ್ಸಿನ ಸ್ಪೆಸಿಲಿಟಿ ಇರುತ್ತೆ ಸರ್, ಅಲ್ಲಿ ಯುಟಿಲೈಸ್ ಮಾಡ್ಕೋಬೋದು ಅವ್ರು. ಇಲ್ಲಿ 2 ತಿಂಗಳ ಒಂದು ಇದರೊಳಗೆ ಏನಾದರೂ ಮಕ್ಕಳಿಗೆ ಸ್ಟೈಪಂಡ್ರಿ ಆ ಥರ ಏನಾದ್ರು ಕೊಡ್ತಾ ಇರ್ತೀರಾ ಶಿಷ್ಯವೇತನದು? ಹಾಂ ಸರ್, ಇದು ಚೀಫ್ ಮಿನಿಸ್ಟರ್ ಕೌಶಲ್ಯ ಕರ್ನಾಟಕ ಯೋಜನೆ ಅಡಿಯಲ್ಲಿ ಸ್ಕಾಲರ್ಶಿಪ್ ಅಂತಂತಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳಿಗೆ ಮಾತ್ರ 4 ತಿಂಗಳ ಕೋರ್ಸ್ ಇರುತ್ತೆ. 4 ತಿಂಗಳ ಕೋರ್ಸ್ ಕಂಪ್ಲೀಟ್ ಆದಮೇಲೆ ಅವರು ನೆಕ್ಸ್ಟ್ ಈಗ ಪ್ಲೇಸ್ಮೆಂಟ್ ಆಗುತ್ತೆ ಸರ್, ಕಂಪ್ನಿಗೆ ಹೋಗ್ತಾರೆ. ಕಂಪ್ನಿಗೆ ಹೋಗಿ ಅಲ್ಲಿಂದ ಜಾಯ್ನಿಂಗ್ ಲೆಟರ್ ಅಂತೇಳಿ ಅಂದರೆ ನನಗೆ ಈ ಥರ ಒಂದು ಕೋರ್ಸ್ ಫ್ರೀಯಾಗಿ ಕೋರ್ಸ್ ಕೊಟ್ಟಿದ್ದಾರೆ, ಇದನ್ನು ನಾನು ಕೋರ್ಸ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ, ಮಾಡ್ಕೊಂಡು ಇದರಿಂದ ನಾನು ಏನು ಯುಟಿಲೈಸ್ ಮಾಡ್ಕೊಂಡಿದ್ದೀನಿ, ನನಗೆ ಏನು ಯೂಸಸ್ ಆಗಿದೆ, ಅದಕ್ಕೋಸ್ಕರ ಕಂಪ್ನಿ ಕಡೆಯಿಂದ ಜಾಯ್ನಿಂಗ್ ಲೆಟರ್ ತೊಗೊಂಡು ಬಂದು ಸಬ್ಮಿಟ್ ಮಾಡಿದ್ರೆ ಅವರಿಗೆ 10,000 ರೂಪಾಯಿ ಅವರಿಗೆ ಸ್ಟೈಫಂಡ್ ಸಿಗುತ್ತೆ ಸರ್, ಮತ್ತು ಅವರಿಗೆ ಈ ಪ್ರಮಾಣ ಪತ್ರವನ್ನು ಕೊಡಲಾಗುತ್ತೆ. ಈ ಒಂದು ವೃತ್ತಿಪರ ಕೌಶಲ್ಯಾಭಿವೃದ್ಧಿ ತರಬೇತಿ ಬಗ್ಗೆ ಹೆಚ್ಚು ತಿಳುವಳಿಕೆ ಪ್ರಚಾರ ಇದೆಯಾ? ಇನ್ನು ಮಾಡ್ತಾ ಇದೆ ನಿಮ್ಮ ಸೆಂಟರು, ಹೇಗೆ ಮಾಡ್ತಾ ಇದ್ದೀರಿ? ಜೊತೆಗೆ ಹೇಗೆ ಇದಕ್ಕೆ ಸ್ಪಂದನೆ ಸಿಗ್ತಾ ಇದೆ, ಇನ್ನೂ ಹೆಚ್ಚಾಗಿ ಆಗ್ಬೇಕಂತ ಅನಿಸ್ತದೆ ಹೇಗೆ? ಸರ್, ಈ ಸ್ಕೀಮ್ ಬಂದಲಿಂದ ನಾವು ಈ ಪ್ರತಿಯೊಂದು ಹಳ್ಳಿಗೆ, ಆಮೇಲೆ ಗ್ರಾಮ ಪಂಚಾಯತಿಗೆ, ಆಮೇಲೆ PDO ಆಫೀಸರ್ನ ಇಟ್ಕೊಂಡು, ಆಮೇಲೆ ಈಗ ತಾಲೂಕು ಪಂಚಾಯತಿಯಲ್ಲಿ ಹೋಗಿ ಈ ಥರ ಕೋರ್ಸ್ ಇದೆ, ಡಿಸ್ಟಿಕ್ ಲೆವೆಲಲ್ಲಿ ನಮಗೆ ಯಾರಿಗೂ ಹುಡುಗರಿಗೆ ಜಾಸ್ತಿ ಅವೇರ್ನೆನ್ಸ್ ಇಲ್ಲ, ಹಾಗಾಗಿ ಪ್ರತಿಯೊಂದು ಕಡೆಗೆ ಹೋಗಿದ್ವಿ ಸರ್, ಪ್ರತಿಯೊಂದು ಏರಿಯಾಗೆ ಹೋಗಿದ್ವಿ, ಪ್ರತಿಯೊಂದು ITI ಕಾಲೇಜು, ಪ್ರತಿಯೊಂದು ಡಿಪ್ಲೊಮ್ ಕಾಲೇಜಿಗೆ ಹೋಗಿದ್ವಿ ಸರ್, ಆಮೇಲೆ ಪರ್ಟಿಕ್ಯುಲರ್ ಆಗಿ ಈ SST ಕಾಲೋನಿಗೆ ಹೋಗಿದ್ವಿ ಸರ್, SST ಕಾಲೋನಿಗೆ ಹೋಗಿ ತುಂಬ ಅವೇರ್ನೆಸ್ ಮಾಡಿದ್ವಿ, ಈ ಥರ ಕೋರ್ಸಸ್ಗಳಿದ್ದಾವೆ ಯುಟಿಲೈಸ್ ಮಾಡ್ಕೊಳ್ರಿ, ಮಾಡ್ಕೊಂಡು ಚೆನ್ನಾಗಿ ಟ್ರೈನಿಂಗ್ ತೊಗೊಂಡು ಕಂಪ್ನಿಗೆ ಹೋಗಿ ಒಂದು ಲೈಫನ್ನು ಅವರು ಈಗ ಲೀಡ್ ಮಾಡ್ಬೋದು ಸರ್ ಅವರು, ಅಥವಾ ಪ್ರತಿಯೊಂದು ಕಡೆಗೆ ಹೋಗಿ ನಾವು ಅವೇರ್ನೆಸ್ ಮಾಡಿದ್ದೀವಿ. ಆದರೂ ಈಗೆಲ್ಲ ಬರ್ತಾಯಿದೆ ಸರ್, ಎಲ್ಲ ಚೆನ್ನಾಗಿ ಬರ್ತಾಯಿದೆ, ಆದರೆ ಹೆಚ್ಚಿನ ವಿದ್ಯಾರ್ಥಿಗಳು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಜಾಸ್ತಿ ಇದನ್ನು ಯೂಸ್ ಮಾಡ್ಬೇಕಂತಂತೇಳಿ ನಾನು ಕೇಳ್ಕೊಳ್ತೀನಿ. ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದರೆ ಏನು ತಾವು ಕೊಡ್ತಾ ಇದ್ದೀರಿ GTTC ಒಂದು ಸೆಂಟರ್ ಲಿಂಗ್ಸೂರಿನಲ್ಲಿ ಉಚಿತ ವೃತ್ತಿಪರ ಕೌಶಲ್ಯಾಭಿವೃದ್ಧಿ ತರಬೇತಿ ಪ್ರವೇಶ ಇರ್ಬೋದು, ಅದರ ಬಗ್ಗೆ ಹೆಚ್ಚು ಒಂದು ಮಾಹಿತಿ ಬೇಕಾಗಿತ್ತು ಅಂದರೆ ಫೋನ್ ಸಂಖ್ಯೆನ ಹೇಳಿ, ಸಂಪರ್ಕ ಫೋನ್ ಸಂಖ್ಯೆ, ಯಾರನ್ನ ಸಂಪರ್ಕ ಮಾಡಬೇಕು ಹೆಚ್ಚಿನ ಮಾಹಿತಿಯನ್ನು ಪಡೀಲಿಕ್ಕೆ ವಿದ್ಯಾರ್ಥಿಗಳಿಗೆ? ಹೆಚ್ಚಿನ ಮಾಹಿತಿಗಾಗಿ ಅಶೋಕ್ ಭಜಂತ್ರಿ, ಆಮೇಲೆ ಗುರುಬಸಪ್ಪ ಸರ್ ಅಂತೇಳಿ ಇಬ್ಬರು ಸ್ಟಾಪ್ಗಳಿದ್ದಾವೆ, ಆಮೇಲೆ ನಂಬರ್ ಸರ್, ಮೊಬೈಲ್ ನಂಬರು 8310-6006-93 ಫೋನ್ ಮಾಡಬಹುದು. ಒಳ್ಳೇದು ಅಶೋಕ್ ಅವರೇ, ಮಾಹಿತಿ ಹಂಚಿಕೊಂಡದಕ್ಕೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಕೇಳೋದ್ರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ರಾಯಚೂರು ಆಕಾಶವಾಣಿ ಅವರಿಗೆ ನಮ್ಮ ಕಡೆಯಿಂದ ಮತ್ತು ಸಿಬ್ಬಂದಿ ವರ್ಗದಿಂದ ಪ್ರಾಂಶುಪಾಲರ ಕಡೆಯಿಂದ ತುಂಬಾ ಧನ್ಯವಾದಗಳು ಸರ್. ಇದುವರೆಗೆ ಲಿಂಕ್ಸ್ಕೂರಿನ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಸಂಸ್ಥೆಯಿಂದ ಸಿಗುವ ಅಲ್ಪಾವಧಿ ಕೌಶಲ್ಯ ತರಬೇತಿ ಕೋರ್ಸ್ಗಳ ಕುರಿತು ಶಿಕ್ಷಕರಾದ ಅಶೋಕ್ ಭಜಂತ್ರಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಿ. ಈಗ ಹಳ್ಳಿ ಹಳ್ಳಿ ಹೊಲದಲ್ಲೆಲ್ಲ ನಿರಾಳವಾಗಿದೆ ಎಲ್ಲ, ಫಸಲ್ ಬೀಮಾ ಪಾಲಿಸಿಯಿಂದ ಎಲ್ಲೆಲ್ಲೂ ಆನಂದ, ಮನೆ ಮನೆಯಲ್ಲಿ ಎಲ್ಲರಿಗೂ ಸುರಕ್ಷೆಯ ಉಡುಗೊರೆ, ಹೆಮ್ಮೆಯಿಂದ ರೈತರಂತಾರೆ. ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ದೇಶದ ರೈತರಿಗೆ ನೀಡುತ್ತಿದ್ದೇವೆ ಭದ್ರತೆಯ ಉಡುಗೊರೆ, ಪ್ರಧಾನಮಂತ್ರಿ ಫಸಲ್ ಬಿಮಾ ಪಾಲಿಸಿ ಈಗ ನಿಮ್ಮ ಕೈಯಲ್ಲಿ. ವಿಮೆ ಮಾಡಿಸಿದ ರೈತರ ಮನೆ ಬಾಗಿಲಿಗೆ ಪಾಲಿಸಿಯನ್ನು ತಲುಪಿಸಲು ಫಸಲ್ ಬಿಮಾ ಪಾಲಿಸಿ ವಿತರಣಾ ಅಭಿಯಾನವನ್ನು ಆರಂಭಿಸಿದ್ದೇವೆ. ದೇಶ ಭರ್ ಕೆ ಕಿಸಾನೋ ನೆ ಕರೀಬ್ 21,000 ಕರೋಡ್ ರೂಪಾಯಿ ಹೀ ಪ್ರೀಮಿಯಂ ಕೆ ತೌರ್ ಪರ್ ದಿಯೆ, ಲೇಕಿನ್ ಉನ್ನೆ ಮುವಾಜೆ ಕೆ ತೌರ್ ಪರ್ 1,00,000 ಕರೋಡ್ ರೂಪಾಯಿ ಸೇ ಜಾದಾ ಮಿಲೆ. ಪ್ರತಿಕೂಲ ಹವಾಮಾನಗಳಿಂದಾದ ನಷ್ಟದ ಸಮಯದಲ್ಲಿ ಪಿಎಂಎಫ್ಬಿವೈ ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಈಗ ಕೇಳಿ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನ. ರೈತ ಬಾಂಧವರೇ, ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳನಲ್ಲ. ಮುಂದಿನ 5 ದಿನಗಳಲ್ಲಿ ಸಾಧಾರಣದಿಂದ ಮಧ್ಯಮದವರೆಗೆ ಮಳೆ ಆಗುವ ಸಾಧ್ಯತೆ ಇರುವುದರಿಂದ ಹೊಲಗಳಲ್ಲಿ ಅತಿಯಾದ ನೀರು ನಿಲ್ಲುವುದನ್ನು ತಡೆಯಲು ಬಸಿ ಗಾಲಿವೆಗಳನ್ನು ನಿರ್ಮಿಸಬೇಕು. ಇನ್ನು ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನು ಜಾಗರೂಕತೆಯಿಂದ ಬೆಳಗಿನ ಸಮಯದಲ್ಲಿ ಸ್ವಚ್ಛ ಆಕಾಶವಿದ್ದಾಗ ಹಾಗೂ ಕಡಿಮೆ ಗಾಳಿ ಇದ್ದಾಗ ಕೈಗೊಳ್ಳುವುದು ಉತ್ತಮ. ಮಳೆಯಿಂದ ಕಳೆಗಳ ಸಂಖ್ಯೆ ಹೆಚ್ಚಾಗಿ ಬೆಳೆಗಳಲ್ಲಿ ಬೆಳವಣಿಗೆಗೆ ಕುಂಠಿತವಾಗಿರುವುದು ಕಂಡುಬಂದಿದ್ದು, ಅದರ ಹತೋಟಿಗಾಗಿ ರೈತ ಬಾಂಧವರು ಅಂತರ್ ಬೇಸಾಯ ಪದ್ಧತಿಯನ್ನು ಅನುಸರಿಸಿ ಕಳೆಗಳನ್ನು ನಿರ್ವಹಣೆ ಮಾಡಬೇಕು. ಮಣ್ಣಿನಲ್ಲಿ ಚೆನ್ನಾಗಿ ತೇವಾಂಶವಿದ್ದ ಕಡೆಗಳಲ್ಲಿ ಈಗಾಗಲೇ ಬಿತ್ತಿದ ಬೆಳೆಗಳಿಗೆ ಮೇಲು ಗೊಬ್ಬರ ಕೊಡಬೇಕು. ಹತ್ತಿ, ತೊಗರಿ, ಗೋವಿನ ಜೋಳ ಮತ್ತು ಇತರ ದೀರ್ಘಾವಧಿ ಬೆಳೆಗಳಿಗೆ ಮೇಲು ಗೊಬ್ಬರವನ್ನು ಕೊಡಬೇಕಾಗ್ತದೆ. ಇನ್ನು ಹತ್ತಿಯಲ್ಲಿ ಸಸ್ಯಹೇನು ಮತ್ತು ಬಿಳಿ ನೊಣದ ಹತೋಟಿಗಾಗಿ ಎಕರೆಗೆ 10 ಹಳದಿ ಬಣ್ಣದ ಪಂಜಿನ ಬಲೆಗಳನ್ನು ಉಪಯೋಗಿಸಬೇಕು. ಹತ್ತಿಯಲ್ಲಿ ಎಲೆ ಕೆಂಪಾಗುವಿಕೆಯನ್ನು ಹತೋಟಿ ಮಾಡಲು ರೈತ ಬಾಂಧವರು 10 ಮ್ಯಾಗ್ನೀಸಿಯಂ ಸಲ್ಫೇಟ್ ಮತ್ತು 10 19 19 19 ಪ್ರತಿ 1 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಇನ್ನು ಹತ್ತಿ ಬೆಳೆಗೆ ಮೇಲು ಗೊಬ್ಬರವಾಗಿ ಪ್ರತಿ ಎಕರೆಗೆ 18 ಯೂರಿಯಾ ಮತ್ತು 10 ಪೊಟ್ಯಾಷ್ ರಸಗೊಬ್ಬರವನ್ನು ಕೊಡಬೇಕಾಗ್ತದೆ. ಶೇಂಗಾ ಬೆಳೆಯಲ್ಲಿ ಸ್ಪೊಡಾಟ್ಪೆರಾ ಹತೋಟಿಗೆ 4 ಮೆಟಾರಿಜಿಯಂ ರಿಲೇ ಅಥವಾ 0.2 ಇಮಾಮೆಕ್ವಿನ್ ಬೆಂಜೋಯೇಟ್ 5 HG ಅಥವಾ 1 ಥಯೋಡಿಕ್ ಕಾರ್ಬ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ರೈತರು ಬಿತ್ತನೆ ಮಾಡಿದ 40 ನಂತರ ಎಡೆಕುಂಟೆ ಹಾಯಿಸಿ ಕಳೆಗಳನ್ನು ನಿರ್ವಹಣೆ ಮಾಡಿ ಸಾಧ್ಯವಿದ್ದಲ್ಲಿ ಒಂದು ಸಲ ಕೈಕಳೆಯನ್ನು ಶೇಂಗಾ ಬೆಳೆಯಲ್ಲಿ ಮಾಡಬೇಕು. ಶೇಂಗಾ ಬೆಳೆಯಲ್ಲಿ ಹೂ ಬಿಡುವ ಹಂತದಲ್ಲಿ ಪ್ರತಿ ಎಕರೆಗೆ 5 ಸಾರಜನಕವನ್ನು ಮೇಲು ಗೊಬ್ಬರವಾಗಿ ಕೊಡುವುದು ಉತ್ತಮ. ಇನ್ನು ತೊಗರಿ ಬಿತ್ತನೆ ಮಾಡಿದ 50 ನಂತರ 5-6 cm ಮೇಲ್ಭಾಗದ ಕುಡಿ ಚಿವುಟುವುದು ಹಾಗೂ 10 19 19 ಸಿಂಪಡಿಸುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕವಲೊಡೆದು ತೊಗರಿಯಲ್ಲಿ ಕಾಯಿಗಳ ಸಂಖ್ಯೆ ಹೆಚ್ಚಾಗ್ತದೆ. ತೊಗರಿಯಲ್ಲಿ ಬಲೆ ಕಟ್ಟುವ ಕೀಟದ ಹತೋಟಿಗೆ 2 mL ಕ್ಲೋರಿಫೆರಿಫಾಸ್ 20 EC ಅಥವಾ 1 ಅಸಿಫೇಟ್ 75 SP ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಸೂರ್ಯಕಾಂತಿಯಲ್ಲಿ ನೆಕ್ರೋಸಿಸ್ ರೋಗದ ಹತೋಟಿಯನ್ನು ಮಾಡಲು 0.25 mL ಇಮಿಡಾಕ್ಲೋರೋಪಿಡ್ 17.8 SL ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಇನ್ನು ಸೂರ್ಯಕಾಂತಿಯಲ್ಲಿ ಎಲೆ ತಿನ್ನುವ ಕೀಟದ ಹತೋಟಿಗೆ 2 mL ಕ್ಯುಲಾನ್ ಫಾಸ್ 25 EC ಅಥವಾ 0.1 mL ಸ್ಪೈನೋಸ್ಯಾಡ್ 45 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕಾಗ್ತದೆ. ಇನ್ನು ಭತ್ತದಲ್ಲಿ ಕಾಂಡ ಕೊರೆಯುವ ಹುಳುವಿನ ನಿಯಂತ್ರಣಕ್ಕಾಗಿ 2 mL ಕ್ಲೋರೋಫೆರಿಫಾಸ್ 20 EC ಅಥವಾ 2 mL ಪ್ರೊಫೆನೋಫಾಸ್ 50 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಭತ್ತ ನಾಟಿ ಮಾಡಿದ 3-6 ನಂತರ ಮತ್ತು ತೆನೆ ಬರುವ ಹಂತದಲ್ಲಿ ಎಕರೆಗೆ 10 ಸಾರಜನಕವನ್ನು ಮೇಲು ಗೊಬ್ಬರವಾಗಿ ಕೊಡಬೇಕಾಗ್ತದೆ. ಭತ್ತದಲ್ಲಿ ಆನೆಕೊಂಬು ಅಥವಾ ಕಣೆ ನೊಣದ ಹತೋಟೆಯನ್ನು ಮಾಡಲು 2.5 ಮಿಲಿಲೀಟರ್ ಕಾರ್ಬೋಸ್ಪಾನ್ 25 EC ಅಥವಾ 1 ಮಿಲಿಲೀಟರ್ ಪ್ರಿಪ್ರೋನಿಲ್ 5 SC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಅಥವಾ 10 kg ಕಾರ್ಬೋಫಿರಾನ್ 3G 1 ಎಕರೆಗೆ ಎರಚಬೇಕು. ಇನ್ನು ಮೆಣಸಿನ ಗಿಡಕ್ಕೆ ಬರುವ ಸಸಿ ಸಾಯುವ ರೋಗವನ್ನು ಹತೋಟಿ ಮಾಡಲು 3 ಗ್ರಾಂ ಕ್ಯಾಪ್ಟನ್ ಅಥವಾ 2 ಗ್ರಾಂ ಕಾರ್ಬೋನ್ಡೈಸಮ್ ಶಿಲೀಂದ್ರನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿದ ದ್ರಾವಣವನ್ನು ಸಸಿ ಮಡಿಗೆ ಹಾಕಬೇಕಾಗ್ತದೆ. ಮೆಣಸಿನಕಾಯಿಯಲ್ಲಿ ಬೂದಿ ರೋಗದ ನಿರ್ವಹಣೆಗಾಗಿ ಮೈಕ್ಲೋಬಿಟಾನಿಲ್ 0.4 ಗ್ರಾಂ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕಾಗ್ತದೆ. ಮೆಣಸಿನಕಾಯಿ ಹೂ ಬಿಡುವ ಹಂತದಲ್ಲಿ 0.25 ಮಿಲಿಲೀಟರ್ ನೆಪ್ತಲಿಕ್ ಆಸಿಟಿಕ್ ಆಸಿಡ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ಹೂ ಉದುರುವುದನ್ನು ನಿಯಂತ್ರಣ ಮಾಡಬಹುದು. ಮೆಣಸಿನಕಾಯಿ ನಾಟಿ ಮಾಡುವಾಗ ಸಸಿಗಳನ್ನು ಟ್ರೈಕೋಡರ್ಮಾ ಮತ್ತು ಸುಡಾಮೊನಾಸ್ ಜೈವಿಕ ಗೊಬ್ಬರದ ಜೊತೆಗೆ ಅದ್ದಿ ನಾಟಿಯನ್ನು ಮಾಡಬೇಕು. ಇನ್ನು ಮಳೆಗಾಲದಲ್ಲಿ ಬೆಳೆದು ನಿಂತ ಎಳೆ ಹುಲ್ಲನ್ನು ಮುಂಜಾನೆ ಮಂಜು ಬಿದ್ದಿರುವ ಸಂದರ್ಭದಲ್ಲಿ ಕುರಿ ಮೇಕೆಗಳಿಗೆ ಮೇಯಿಸಬಾರದು. ಇದರಿಂದ ಕರಳು ಬೇನೆ ರೋಗ ಕಾಣಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಕೇಳಿದ್ರಲ್ಲ ರೈತ ಬಾಂಧವರೇ, ಇದುವರೆಗೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು. ಮತ್ತೆ ನಾಳೆ ಭೇಟಿಯಾಗನಲ್ಲ, ಅಲ್ಲಿವರೆಗೂ ನಮಸ್ಕಾರ. ರಾಯಚೂರು ಜಿಲ್ಲೆಯ ರೈತ ಬಾಂಧವರೇ, ಇದೊಂದು ಪ್ರಕಟಣೆ. ಜಿಲ್ಲೆಯ ಎಲ್ಲ ರೈತ ಬಾಂಧವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಡಿಯಲ್ಲಿ ಕೇಂದ್ರ ಸರ್ಕಾರದಿಂದ ತಮ್ಮ ಬ್ಯಾಂಕ್ ಖಾತೆಗಳಿಗೆ ಸಹಾಯಧನ ಪಡೆಯುತ್ತಿರುವ ರೈತ ಬಾಂಧವರು ಇದೇ ತಿಂಗಳು ಸೆಪ್ಟೆಂಬರ್ 14, 9, 2022 ಒಳಗಾಗಿ ಸಮೀಪದ ಕಾಮನ್ ಸರ್ವಿಸ್ ಸೆಂಟರ್ಗಳಿಗೆ ಭೇಟಿ ನೀಡಿ ತಮ್ಮ ಬ್ಯಾಂಕ್ ಖಾತೆಗೆ ಇಕೆವೈಸಿ ಮಾಡಿಸಿಕೊಳ್ಳಿ. ಅಥವಾ ಸ್ಮಾರ್ಟ್ಫೋನ್ ಬಳಸುತ್ತಿರುವ ರೈತ ಬಾಂಧವರು ಪಿಎಂ ಕಿಸಾನ್ ವೆಬ್ ಪೋರ್ಟಲ್ ತಂತ್ರಾಂಶದ ಮೂಲಕ ಇಕೆವೈಸಿಯನ್ನ ಮಾಡಿಕೊಳ್ಳಬಹುದಾಗಿದೆ. ಸೆಪ್ಟೆಂಬರ್ 14 ವಿಸ್ತರಿಸಲಾದಂತಹ ಇಕೆವೈಸಿಯನ್ನ ಮಾಡಿಸದೇ ಇರುವಂತಹ ರೈತ ಬಾಂಧವರಿಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ ಸಹಾಯಧನವು ಸಿಗುವುದಿಲ್ಲ. ಇಕೆವೈಸಿ ಮಾಡಿಸಿದಂತಹ ಎಲ್ಲಾ ರೈತ ಬಾಂಧವರಿಗೆ ಪಿಎಂ ಕಿಸಾನ್ ಯೋಜನೆಯ 12ನೇ ಕಂತಿನ ಹಣವು ಸೆಪ್ಟೆಂಬರ್ 25 ಜಮಾ ಆಗಲಿದೆ. ಆದ ಕಾರಣ ಇಕೆವೈಸಿಯನ್ನ ಮಾಡಿಸದಂತಹ ರೈತ ಬಾಂಧವರು ಇದೇ ತಿಂಗಳು 14ರ ಒಳಗಾಗಿ ಇಕೆವೈಸಿಯನ್ನ ಮಾಡಿಕೊಳ್ಳಲು ಕೋರಲಾಗಿದೆ. ಇದು ರಾಯಚೂರು ಕೃಷಿ ಇಲಾಖೆಯ ಪ್ರಕಟಣೆ. ಈಗ ಕೇಳಿ ಪೇಟೆ ಧಾರಣೆ. ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ದಿನದ ಪೇಟೆ ಧಾರಣೆ ಈ ರೀತಿಯಾಗಿದೆ. ರಾಯಚೂರು ಮಾರುಕಟ್ಟೆ ಕಡಲೆಕಾಳು 3,589 ರೂಪಾಯಿಗಳು, ಹತ್ತಿ ಹೈಬ್ರಿಡ್ ಕನಿಷ್ಠ 8,350 ರೂಪಾಯಿಗಳಿಂದ ಗರಿಷ್ಠ 10,900 ರೂಪಾಯಿಗಳವರೆಗೆ, ಹೆಸರುಕಾಳು 5,658 ರೂಪಾಯಿಗಳು, ಶೇಂಗಾ ಗುಂಗುರಿ 4,955 ರೂಪಾಯಿಗಳು, ಈರುಳ್ಳಿ 250 ರೂಪಾಯಿಗಳಿಂದ 915 ರೂಪಾಯಿಗಳವರೆಗೆ, ಭತ್ತ ಸೋನಾ ಮಸೂರಿ 1,980 ರೂಪಾಯಿಗಳಿಂದ 2,010 ರೂಪಾಯಿಗಳವರೆಗೆ, ಸೂರ್ಯಕಾಂತಿ ಕನಿಷ್ಠ 5,001 ರೂಪಾಯಿಗಳಿಂದ ಗರಿಷ್ಠ 5,650 ರೂಪಾಯಿಗಳವರೆಗೆ, ಕೆಂಪು ತೊಗರಿ 6,003 ರೂಪಾಯಿಗಳು. ಈಗ ಕೇಳಿ ಲಿಂಗ್ಸ್ಕೂರು ಮಾರುಕಟ್ಟೆ ಪೇಟೆ ಧಾರಣೆಯನ್ನ. ಭತ್ತ ಸೋನಾ 2,740 ರೂಪಾಯಿಗಳು, ಸೂರ್ಯಕಾಂತಿ ಕನಿಷ್ಠ 5,400 ರೂಪಾಯಿಗಳಿಂದ ಗರಿಷ್ಠ 5,800 ರೂಪಾಯಿಗಳವರೆಗೆ. ಸಿಂಧನೂರು ಮಾರುಕಟ್ಟೆ ಪೇಟೆ ಧಾರಣೆಯನ್ನು ಕೇಳಿ. ಭತ್ತ ಕಾವೇರಿ ಸೋನಾ 1,965 ರೂಪಾಯಿಗಳು, ಭತ್ತ ಹಳೆ ಸೋನಾ ಮಸೂರಿ ಕನಿಷ್ಠ 2,429 ರೂಪಾಯಿಗಳಿಂದ ಗರಿಷ್ಠ 2,800 ರೂಪಾಯಿಗಳವರೆಗೆ. ಮಾನ್ವಿ ಮಾರುಕಟ್ಟೆ ಭತ್ತ ಹೊಸ ಸೋನಾ ಮಸೂರಿ 1,500 ರೂಪಾಯಿಗಳು. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿಕೊಟ್ಟಿರುವ ದಿನದ ಪೇಟೆ ಧಾರಣೆಯನ್ನ ಕನಿಷ್ಠ ಮತ್ತು ಗರಿಷ್ಠ ದರಗಳನ್ನ ಕೇಳಿದ್ರಿ. ಈಗ ಕೇಳಿ ಕುಷ್ಟಗಿ ತಾಲೂಕಿನ ತಗ್ಗಿಹಾಳ ಗ್ರಾಮದ ಲಕ್ಷ್ಮಮ್ಮ ಮತ್ತು ಬಸಪ್ಪ ಚೌಡಿಕಿ ಅವರಿಂದ ಚೌಡಿಕಿ ಪದಗಳು. ಚಂದ್ರರಾಯ ಗುಣ ವಾಸುದೇವ ರಾಮಚಂದ್ರ ಅರ್ಚೇಂದ್ರರಾಯ.